ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಸೋಮರಪೇಟೆ ತಾಲೂಕು ಗರಗಂದೂರು ಗ್ರಾಮದ ಕೆಸಿ ಈಶ್ವರ ಅವರ ಪತ್ನಿ ಕೆಇ ವೇದಾವತಿ ಅವರು ಈಗ ಮಾತನಾಡುತ್ತಿದ್ದಾರೆ. ವೇದಾವತಿ ಅವರಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ, ಇಲ್ಲಿಯ ಬೆಳವಣಿಗೆಗಳನ್ನು ಕಣ್ಣಾರೆ ಕಂಡಿದ್ದಾರೆ, ಅಭಿವೃದ್ಧಿಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಸೊಸೆಯೂ ಅಷ್ಟೇ, ಅವರಿಗೂ ಒಳ್ಳೆ ಆಸಕ್ತಿ ಇದೆ. ಬಿ ಎಲ್ ಲೀನಾ ಅವರು ಇವತ್ತು ವೇದಾವತಿ ಮತ್ತು ಲೀನಾ ಅವರನ್ನು ಮಾತನಾಡಿಸಿದ್ದೀವಿ. ಕೃಷಿಯಲ್ಲಿ ಎಲ್ಲರೂ ಕೈ ಜೋಡಿಸಿದಾಗ ಸಾಕಷ್ಟು ಅನುಕೂಲಗಳಾಗ್ತವೆ, ಅಭಿವೃದ್ಧಿನೂ ಆಗ್ತದೆ. ಅಮ್ಮ ಹೇಳಿ, ನಿಮ್ದು ಮೂಲ ಊರು ಯಾವುದು? ನಮ್ಮ ಅಮ್ಮನ ಮನೆ ಬೇಲೂರು ತಾಲೂಕು ಜಾಗೋಡು ಅಂತ, ಮುರೇಹಳ್ಳಿ ಹತ್ರ ಸರ್. ನೀವು ಓದಿದ್ದೇನು ಮತ್ತೆ ಕೃಷಿಯಲ್ಲಿ ಕೆಲಸಗಳನ್ನ ಕಲಿತರ ಬಾಲ್ಯದಲ್ಲಿ ಹೇಗೆ? ಚಿಕ್ಕದಿಂದ ಏನು ಆಸಕ್ತಿ ಇತ್ತು, ಬಟ್ ಮಾಡಕ್ಕೆಲ್ಲ ಹೋಗ್ತಾ ಇರ್ಲಿಲ್ಲ. ಓದಿದ್ದು ಸಕಲೇಶ್ಪುರ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಅಲ್ಲಿ. ಎಸ್ ಎಲ್ ಸಿ ಆದಂಗೆ ಮುಂದೆ ಓದ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಅವಾಗೆಲ್ಲ ಓದಿಸ್ತಾ ಇರ್ಲಿಲ್ವಲ್ಲ ಸರ್, ಬೇಗ ಮದುವೆ ಮಾಡಿದ್ರು. ಮತ್ತೆ ಇಲ್ಲಿ ಬಂದ್ಮೇಲೆ ಜಾಯಿಂಟ್ ಫ್ಯಾಮಿಲಿ 14 ಮೆಂಬರ್ಸ್ ಎಲ್ಲ ಇದ್ರು ಮನೇಲೇನೆ, ಜೊತೆಗೆ ಕೆಲಸದವರು. ಅವಾಗ ಈ ತರ ಎಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ ಉಳೋದಕ್ಕೆ, ಇದಕ್ಕೆಲ್ಲ ಎಲ್ಲ ಆರ್ಗ ಅಂತ ಕಟ್ಟವ್ರು, ಎತ್ತುಗಳಲ್ಲೇ ಉಳ್ತಾ ಇದ್ದಿದ್ದು. ಹಂಗೆ ತುಂಬಾ ಜನ ಇರೋರು ಅವ್ರಿಗೂ ಎಲ್ಲ ಊಟ, ಅವರು ಹಂಗೆ ಕೋಆಪರೇಟ್ ಮಾಡೋರು. ಅವಾಗ ತುಂಬಾ ಪ್ರೀತಿ ವಿಶ್ವಾಸ ಇತ್ತು ಸರ್ ಆಳ್ಗಳಿಗೂ. ಅವರು ಮನೆಯವ್ರ ಬಗ್ಗೆನೆ ಅಷ್ಟು ಪ್ರೀತಿ, ನಮ್ಮ ಯಜಮಾನ್ರು ಹಂಗೆ ಕಾಣೋರು. ಈಗ ನನ್ನ ಮಗನು ಅದೇ ತರ ನಡ್ಸ್ಕೊಂಡು ಬರ್ತಾ ಇದ್ದಾನೆ. ಹಿಂದಿನ ನೆನಪುಗಳನ್ನ ಮಾಡ್ಕೊಳ್ಳಿ, ಎಷ್ಟು ದನ ಕರುಗಳಿದ್ದು, ಎಷ್ಟು ಭತ್ತ ಬೆಳೀತಾ ಇದ್ರಿ, ತೋಟ ಏನಾದ್ರೂ ಮಾಡಿದ್ರ, ಅಥವಾ ಹೇಗಿತ್ತು ಪರಿಸ್ಥಿತಿ? ಅವಾಗಿತ್ತು ಸರ್, ಒಂದು 15 acres ಅಷ್ಟು ಇಲ್ಲಿ ಬರ್ತಾ ಇತ್ತು. ಈಗ ಗದ್ದೆನೆಲ್ಲ ತೋಟ ಮಾಡಿದ್ಮೇಲೆ ಗದ್ದೆಯಿಂದ ಇಳಿ ಬರಕಾದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಮೇಲೆ ಬಾಣೆ ದನ ಮೇಕೆ, ಅವಾಗೆಲ್ಲ 30 ಹಸುಗಳು ಎಮ್ಮೆಗಳು ಕರುಗಳು ಎಲ್ಲ ಸೇರಿತ್ತು. ಬಹಳ ಇಂಟ್ರೆಸ್ಟ್ ಇತ್ತು ಸರ್ ನನ್ಗೂ ದೊಡ್ಡ ದೊಡ್ಡ ಹಸುಗಳು ಸಾಕಬೇಕು ಅಂತೇಳಿ. ಅಷ್ಟೊತ್ತಿಗೆ ಹೇಗೆ ಈಗ ಲೇಬರ್ ಪ್ರಾಬ್ಲಮ್ಮು, ಮತ್ತೆ ಜಾಗ ಎಲ್ಲ ಇಲ್ಲಿ ಮೊರಾರ್ಜಿ ಕಾಲೇಜ್ ಎಲ್ಲ ನಮ್ಮ ಗೇಟ್ ಹತ್ರನೆ ಬಂದಿದೆ. ಅಲ್ಲಿ ಸ್ಯಾಂಕ್ಷನ್ ಆದ್ಮೇಲೆ ನಮಗೆ ದನ ಕರು ಮೇಯಿಸೋಕ್ಕೂ ಕಷ್ಟ ಆಯಿತು. ಮತ್ತೆ ಮಳೆಗಾಲದಲ್ಲಿ ಬ್ಯಾಕ್ ವಾಟರ್ ಆರಂಗಿದು ಇರುತ್ತೆ, ಅಲ್ಲೂ ಮೇಯಕ್ಕಾಗಲ್ಲ. ಹಂಗಾಗಿ ದನಗಳದೆಲ್ಲ ಪ್ರಾಬ್ಲಮ್ ಆಗಿ ಎಲ್ಲ ಮಾರಿ ಇವಾಗ ಒಂದೆರಡು ಇಟ್ಕೊಂಡಿದೀವಿ ಅಷ್ಟೇ. ಗೋಬರ್ ಗ್ಯಾಸ್ ಅನ್ನು ನೀವು ಮೊದ್ಲಿಂದ ಬಳಕೆ ಮಾಡ್ಕೊಳ್ತಿದ್ರೆ ಹೇಗೆ? ಮೊದ್ಲು ಬಲ್ಫ್ ಇತ್ತು, ದೊಡ್ಡದು ಡ್ರಮ್ ಇದ್ದಿದ್ದು. ಈಗ ಅದು ದನ ಎಲ್ಲ ಮಾರಿದ್ಮೇಲೆ ಚಿಕ್ಕದಾಗಿ ಮಾಡಿಸಿದ್ದಾರೆ. ಮೊದ್ಲು ಬರೀ ಗೋಬರ್ ಗ್ಯಾಸ್ ಅಲ್ಲೇ ಮಾಡ್ಕೊತಾ ಇದೀವಿ, ಅಷ್ಟು ದನಗಳಿತ್ತು. ಇವಾಗ ಸಿಲಿಂಡರ್ ಗ್ಯಾಸ್ ಕಮ್ಮದು ಮಾಡ್ತೀವಿ. ಭತ್ತ ಯಾವ್ದು ತಳಿ ಬೆಳೀತಾ ಇದ್ರಿ? ಮೊದಲು ಇಂಟಾನು ನಮ್ಮ ಯಜಮಾನ್ರಿರುವಾಗ ಅದೇ ನಮಗೆ ತುಂಬಾ ಇಷ್ಟ ಆಗಿದೆ, ಅದನ್ನ ಬೆಳೀತಾ ಇದ್ವಿ. ಆಮೇಲೆ ರಾಜಮುಡಿ, ಇವಾಗ ಮೈಸೂರದ ಒಂದು ತಳಿ ತಂದು ಹಾಕಿದ್ದಾರೆ ಚಿಕ್ಕ ಭತ್ತ. ಅಷ್ಟೇನು ಇಷ್ಟ ಆಗಿಲ್ಲ ಸರ್, ಮತ್ತೆ ವಾಪಸ್ ಅದಕ್ಕೆ ಹೋಗ್ಬೇಕು ಅಂತಿದ್ದಾರೆ. ನೀವು ಕೃಷಿ ಅಭಿವೃದ್ಧಿಯಲ್ಲಿ ಮನೆತನದ ಬೆಳವಣಿಗೆಯಲ್ಲಿ ಕೈ ಜೋಡಿಸಿರ್ತೀರಿ, ಹೇಳಿ ನಿಮ್ಮ ಅನುಭವಗಳನ್ನ. ನಮ್ಮ ಯಜಮಾನ್ರು ತೀರೋದಾಗ ಎಲ್ಲ ನಮ್ಮ ಜನ ಬರೋರಲ್ಲ ಎಲ್ಲ ಕೆಲಸ ಮಾಡಿ ಮನೆ ಲಾಕ್ ಮಾಡ್ಕೊಂಡವ್ರ ಜೊತೆನೆ ಹೋಗ್ಬಿಡ್ತಿದ್ದೆ. ಮನೇಲಿ ಯಾರು ಇರ್ತಾ ಇರ್ಲಿಲ್ವಲ್ಲ, ನನ್ನ ಕೈಲಾಗಿದ್ದೆ. ಅವ್ರು ಮಾಡ್ತಾ ಇದ್ರೆ ಏನಾದ್ರೂ ಕಾಫಿ ಬೇಳೆ ಹರ್ಕೋದು ಮಾಡೋದು, ಚಿಕ್ಕ ಪುಟ್ಟ ಕೆಲ್ಸಗಳು ಅಂಥದ್ದು, ಚಿಗರಿದ್ರೆ ಮುರಿಯೋದು. ಇಂಟ್ರೆಸ್ಟ್ ಇತ್ತು ಸರ್ ನನಗೆ ಅವಾಗ. ಇವಾಗ ನನಗೆ 72 ರನ್ನಿಂಗ್. ಈಗಲೂ ಅನಿಸುತ್ತೆ, ಮಕ್ಕಳು ಬೈತಾರೆ ಎಲ್ಲೂ ಹೋಗ್ಬೇಡಿ ಅಮ್ಮ ಆಗಲ್ಲ, ಮಾಡೋ ಕಾಲದಲ್ಲಿ ಮಾಡಿದ್ದೀರಾ, ನನ್ನ ಸೊಸೆನ ಅದೇ ಹೇಳ್ತಾ ಇರ್ತಾಳೆ. ಹಂಗೆ ಇವಾಗ್ಲೂ ಆಗ್ತಿದ್ರು ಮಾಡೋಣ ಅಂತ ಅನ್ಸುತ್ತೆ ಸರ್. 72ನೇ ವಯಸ್ಸಿನಲ್ಲೂ ಲವ್ ಲವ್ಕ್ ಇದೆ, ಆಸಕ್ತಿ ಇದೆ, ಈಗಲೂ ತೋಟಕ್ಕೆ ಹೋಗೋದು ಮತ್ತಿನ್ನು ಏನೇನು ಕೆಲಸ ಮಾಡೋದು ಇದನ್ನೆಲ್ಲ ಹೇಳ್ಬೋದಾ? ಮನೇಲೆ ಮಾಡ್ತೀನಿ ಸರ್ ಅಷ್ಟೇ, ಈ ಮನೇಲಿ ಒಳಗಡೆ ಏನಾದರೂ ಹೆಂಗಸೊಸೆ ಹೆಲ್ಪ್ ಮಾಡ್ತೀನಿ ಕುಕ್ಕಿಂಗ್ ಇದೆಲ್ಲ. ಮತ್ತೆ ತೋಟಕ್ಕೆ ಎಂತ ಹೋಗಲ್ಲ, ಬಿಸಿಲು ಟೈಮಲ್ಲಿ ಆಗಲ್ಲ, ಸುಮ್ಮನೆ ವಾಕಿಂಗ್ ಥರ ಹೋಗಿ ಬಂದು ಮಾಡ್ತೀನಿ. ಕೆಳಗೆಲ್ಲ ಹೋಗದೆ 2 ವರ್ಷ ಆಯಿತು, ಬೈತಾರೆ ಮಕ್ಕಳು, ಬೇಡ ಹೋಗ್ಬೇಡಿ ಅಮ್ಮ, ಬೇಕಿದ್ರೆ ಕರ್ಕೊಂಡು ಹೋಗ್ತೀನಿ ಜೀಪಲ್ಲಿ ಅಂತಾನೆ, ಬೇಡ ಬಿಡು ಅನ್ನೋದು. ನಾನು ಎಲ್ಲ ಕೆರೆ ಅದೆಲ್ಲ ಬೇರೆ ಬೇರೆ ಮಾಡಿಸಿದ್ದೇನೆ ಇವಾಗ, ಹಂಗೇನೆ ನೋಡೋಕ್ಕೆ ಇಷ್ಟ. ಹೋಗ್ತೀನಿ ಅಂದರೆ ಜೋನ್ ಮಾಡ್ತಾರೆ, ಬೇಡ ಮಾಡಲಿ ಬೇಕು ಅಂತಿದ್ರೆ ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ. ಮತ್ತೆಲ್ಲ ಹೊರಬೇಕಿತ್ತು ಸರ್ ಮೊದಲೇ, ಏಜ್ ಆದವರು ಎಲ್ಲ ತರಕ್ಕೆ ಕಾಫಿ ಎಲ್ಲ ಕಷ್ಟ ಇತ್ತು. ಇವಾಗ ತೋಟದೊಳಗಡೆ ಎಲ್ಲ ರೋಡ್ ಮಾಡಿಸಿದ್ದಾನೆ, ಜೀಪಲ್ಲಿ ತರ್ತಾರೆ ಪೆಪ್ಪರು ಕಾಫಿ ಎಲ್ಲ, ಹಂಗಾಗಿ ಇವಾಗ ಸ್ವಲ್ಪ ಈಸಿ. ಇನ್ನೂ ಮಾಡಬೇಕು ಅಂತಿದ್ದಾನೆ ತೋಟದೊಳಗಡೆ, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಹೊರಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ. ಪ್ರಾರಂಭಿಕ ವರ್ಷಗಳಲ್ಲಿ ಅಂದ್ರೆ ನೀವು ಮದುವೆ ಆಗಿ ಬಂದ ದಿನಗಳಲ್ಲಿ ಸೌಲಭ್ಯಗಳು ಹೇಗಿದ್ವು? ಈಗ ರಸ್ತೆ ಓಡಾಡ್ಲಿಕ್ಕೆ ವಾಹನಗಳು, ಮತ್ತಿನ್ನು ಬೇರೆ ಬೇರೆ ವಿದ್ಯುತ್, ನೀರಿಂದು, ಮತ್ತೊಂದು ಮಗದೊಂದು ವಿದ್ಯುತ್ ಎಲ್ಲ ಇತ್ತು ಸರ್. ಅಂದ್ರೆ ನಮಗೆ ನೀರಿರ್ಲಿಲ್ಲ, ಮಕ್ಕಳ ಜೊತೆ ಇವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ನಮ್ಗೆ ಕೆಳಗಡೆ ಬಾವಿ ಇರೋದು, ಹೊರ್ತಾ ಇದ್ದಿದ್ದು ಯಾಕಷ್ಟು ಡಿಲೇ ಮಾಡಿದ್ದೀನಿ, 75 ಅಲ್ಲಿ ಮೋಟರ್ ಹಾಕ್ಸಿದ್ರು ಸರ್ ನಮಗೆ. ಅಲ್ಲೇ ಬಚ್ಚಲ ಮನೆ ಎಲ್ಲ ಇತ್ತು, ಸ್ನಾನ ಬಟ್ ಅಲ್ಲೇ ಮಾಡ್ತಿದ್ರು, ಮನೆ ಯೂಸ್ ಇಲ್ಲ, ಹೊತ್ತೆ ಉಪಯೋಗಿಸ್ತಿದ್ವಿ, ಬಾತ್ರೂಮ್ ಇತ್ತು ಆದರೂ ಸ್ನಾನ ಇಲ್ಲ, ಅಲ್ಲಿ ಕಷ್ಟ ಅಂತ ಹಿಂಗೆ ಉಪ್ಪು ಹೊತ್ತಬೇಕು. ಮತ್ತೆ ಒಬ್ಬರು ತಾತ ಇದ್ರು, ಅವ್ರ ಹೆಸರು ಸೋಮಪ್ಪ ಅಂತ, ಆ ಮನುಷ್ಯನೇ ತುಂಬಿಸ್ಬಿಡೋರು ಸರ್ ನೀರು. ನಾನು ನೆನೆಸ್ಕೊಂಡ್ರೆ ಇವಾಗ ನಾನು ಹೊರ್ತಾ ಇದ್ದೆ ಅಡುಗೆ ಕೊಣೆಗೆಲ್ಲ, ಈಗ ಒಂದು ಸಣ್ಣ ಬಿಂದಿಗೆಲ್ಲ ತಗೊಂಡು ಬರೋಕ್ಕಾಗಲ್ಲ ಬಿಡಿ. ಹಾಗೆ ಹೇಗೆ ಮಾಡಿದ್ವಿ ಅಂತ ಒಂದು ಫ್ಲ್ಯಾಶ್ ಬ್ಯಾಕ್ ಒಂದೊಂದ್ಸರಿ ನೆನೆಸ್ಕೊಂಡ್ರೆ ಅದು ಆ ದಿನಗಳೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅದೇ ಮಕ್ಕಳಿಗೂ ಹೇಳ್ತಾ ಇರ್ತೀನಿ, ಆ ದಿನಗಳು ಚೆನ್ನಾಗಿದ್ದು ಈಗಲೂ ಚೆನ್ನಾಗಿದೆ, ಏನೋ ವ್ಯತ್ಯಾಸಗಳು ಆಗ್ತಿರ್ತವೆ, ಏರಿಳಿತ ಇದ್ದದ್ದೆ. ಈಗ ನೀವು ಬಂದಾಗ ಕಾಫಿ ಎಷ್ಟು ಸಿಗ್ತಾ ಇತ್ತು, ಕಾಳು ಮೆಣಸು ಎಷ್ಟು ಲಭಿಸ್ತಾ ಇತ್ತು? ಬಹಳ ಕಡಿಮೆ, ನಾವಾಗೆಲ್ಲ ಕಂಡಿ ಅಂತ ಲೆಕ್ಕ, 9 ಮೂಟೆ ಒಂದು ಕಂಡಿ ಅಂತ ಆ ತರ ಕೊಡೋರು. ನಮ್ಗೆ ಹೆಚ್ಚು ಕಾಫಿನೇ ಇಲ್ಲ ಅವಾಗ, ನಮ್ಮ ಯಜಮಾನ್ರಿ ಮನೆ ಇದೆಲ್ಲ ಮೇಂಟೈನ್ ಹೇಗ್ ಮಾಡ್ತಿದ್ರು ನಾನು ಯೋಚನೆ ಮಾಡ್ತೀನಿ ಅದೇನೆ. ಬಟ್ ಹಂಗೆ ಬರ್ತಾ ಬರ್ತಾ ಗಿಡ ಎಲ್ಲ ಹಾಕಿ ಮಾಡಿ ಅದು ಮಗ ಬಿಟ್ಟು ಬಂದ್ಮೇಲೆ ತುಂಬಾ ಇಂಪ್ರೂವ್ ಮಾಡಿದೆ. ಅವಾಗಿನ ಇವಾಗ ಇಂಪ್ರೂವ್ ಮಾಡ್ದ, ಮಿಷಿನರಿಗಳೆಲ್ಲ ತಗೊಂಡು, ಮತ್ತೆ ಯಜಮಾನ್ರಿ ಇರುವಾಗಲೇ ಟಿಲ್ಲರು ಅದೆಲ್ಲ ತಗೊಂಡಿದ್ರು. ಬಟ್ ಗದ್ದೆ ಕಡಿಮೆ ಆಯ್ತಲ್ಲ ಇವಾಗ, ಲೇಬರ್ ಪ್ರಾಬ್ಲಮ್ ಮತ್ತೆ ಕಷ್ಟ ಅಂತ ಹೇಳಿ ಬೇಡ ಅಂತೇಳಿ ಅದೆಲ್ಲ ತೋಟ ಅಡಿಕೆ ಮಧ್ಯೆ ಕಾಫಿ ಹಾಕ್ಸಿದ್ದಾರೆ, ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಮಗ ಸುಮಾರು 13 ವರ್ಷಗಳ ಕಾಲ ಕೆಲಸ ಮಾಡಿ ಹಳ್ಳಿಗೆ ವಾಪಸ್ ಬಂದ್ರಲ್ಲ, ಏನ್ ಅನಿಸ್ತು? ನನಗೆ ಸಂತೋಷ ಆಯ್ತು, ಆದ್ರೆ ಮನ್ಸಲ್ಲಿ ಒಂಥರ ಬೇಸರನೂ ಆಗ್ತಿತ್ತು. ಎಸಿ ರೂಮ್ ಅಲ್ಲಿ ಕುತ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಇಲ್ಲಿ ಬಂದ, ಅವಾಗ ಏನು ನಮ್ಮಲ್ಲಿ ವೆಹಿಕಲ್ ಇರ್ಲಿಲ್ಲ ಸರ್. ಲಾಸ್ಟ್ ಅವರು ಒಬ್ರು ನಮ್ಮ ಮೈದ ಡಾಕ್ಟರ್ ರತೀಶ್ ಅಂತ ಹೇಳಿ ರಾಜರಾಜೇಶ್ವರಿಯಲ್ಲಿ MD ಆಗಿದ್ರು, ಅವರು ಒಂದು ಕಾರ್ ಕೊಟ್ರು ನಮ್ಗೆ 800, ಹಂಗೆ ಹೊಸ ಕಾರ್ ಹಂಗಿತ್ತು. ನಿಮಗೆ ಓಡಾಡಕ್ಕೆ ಕಷ್ಟ ಆಗುತ್ತೆ, ನಮ್ಮ ಜಾಯಿಂಟ್ ಫ್ಯಾಮಿಲಿ ಬಿಡಿ, 3 ಜನ ಅಣ್ಣ ತಮ್ಮಂದಿರು, ಒಟ್ಟು ನಮ್ದೇನು ಶೇರ್ ಆಗಿಲ್ಲ. ಬಟ್ ಎಲ್ಲ ಇವರೇ ನೋಡ್ಕೊತಾ ಇದ್ದಿದ್ದಲ್ವಾ, ಹಂಗೆ ಆಮೇಲೆ ಬೈಕ್ ತಗೊಂಡ, ಹಂಗೆ ಇಂಪ್ರೂವ್ ಮಾಡಿ ಮಾಡಿ ಇವಾಗ ಚೆನ್ನಾಗಿದ್ದಾನೆ ಅನ್ಸುತ್ತೆ, ನನಗೂ ಸಂತೋಷ. ನೋಡಿ, ಆಸಕ್ತಿಯಿಂದ ಲವಲವಿಕೆಯಿಂದ ತಾವು ಹಳ್ಳಿಯಲ್ಲಿ ಗರಗಂದೂರಿನಲ್ಲಿ ಇದ್ಕೊಂಡು ಮನೆತನದ ಬೆಳವಣಿಗೆಯಲ್ಲೂ ಕೈ ಜೋಡಿಸಿದ್ರಿ, ವರ್ಷ ವರ್ಷಕ್ಕೂ ನೀವು ಕೃಷಿಯಲ್ಲಿ ಬೆಳವಣಿಗೆ ಆಗಿದ್ರಿ. ನಿಮ್ಮ ಹಿಂದಿನ ಆಗುಹೋಗುಗಳು ಸನ್ನಿವೇಶಗಳನ್ನು ನೆನಪು ಮಾಡ್ಕೊಳ್ತಾ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೃಷಿ ಹೇಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳಮ್ಮ, ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕೆಳಗರೆ, ಇದುವರೆಗೆ KE ವೇದಾವತಿ ಅವರು ನಮ್ಮ ಜೊತೆಗೆ ಮಾತನಾಡಿದರು. 72 ವರ್ಷದ ತಾಯಿ ಆಸಕ್ತಿಯಿಂದ ಮನೆಯ ಕೆಲಸಗಳಲ್ಲೂ ಭಾಗಿಯಾಗ್ತಾರೆ, ಒಂದು ರೀತಿಯಲ್ಲಿ ಲವಲವಿಕೆಯಿಂದ ಜೀವನ ಮಾಡ್ತಿದ್ದಾರೆ. ಅವರ ಸೊಸೆ ಲೀನಾ ಅವರು ಈಗ ಮಾತನಾಡ್ತಿದ್ದಾರೆ. BL ಲೀನಾ, ಅವರ ಪತಿ KE ಸಂದೇಶ್ ಏನು ಓದಿದ್ರು ಮತ್ತೆ ಹೇಗೆ ಆಸಕ್ತಿ ಇದೆ? ನಾವು ಅವರ ಮನೆಗೆ ಹೋಗುವಾಗ ಕಣದಲ್ಲಿ ಕೆಲಸ ಮಾಡ್ತಾ ಇದ್ರು, ಕಾರ್ಮಿಕರನ್ನ ಒಂದು ರೀತಿ ತರಬೇತಿ ಕೊಡಿಸ್ತಾ ಇದ್ರು. ಹೇಳಿಮ್ಮ ಲೀನಾವ್ರೆ, ನೀವೆಲ್ಲ ಹುಟ್ಟಿ ಬೆಳೆದದ್ದು ಎಲ್ಲಿ? ನಾನು ಹುಟ್ಟಿ ಬೆಳೆದಿದ್ದು ಹಾಸನ್ನು, ಎಜುಕೇಶನ್ ಎಲ್ಲ ಮೈಸೂರು JSS ವುಮೆನ್ಸ್ ಕಾಲೇಜ್ ಅಲ್ಲಿ ಆಯ್ತು. ಯಾವುದು ಪದವಿ ಮಾಡ್ಕೊಂಡ್ರಿ? BA ಮಾಡ್ಕೊಂಡು ಮದುವೆ ಆದ ಬಳಿಕ ಬೆಂಗಳೂರಿನಲ್ಲಿ ಇದ್ರಲ್ಲ, ಏನ್ ಕೆಲಸ ನಿಮ್ಮ ಯಜಮಾನರದ್ದು, ಮತ್ತೆ ಅಲ್ಲಿಯ ಪರಿಸರ ಹೇಗಿತ್ತು, ಈಗ ಹಳ್ಳಿಗೆ ಬಂದಿದ್ರಲ್ಲ, ಏನ್ ಅನ್ಸುತ್ತೆ? ಬೆಂಗಳೂರಲ್ಲಿ ಇವರು ಒಂದು ಕಂಪ್ನಿಲಿ ಮ್ಯಾನೇಜರ್ ಆಗಿದ್ರು. ಇಲ್ಲಿ ಬಂದ್ಮೇಲೆ ಖುಷಿ ಇದೆ ನಂಗೆ, ಅಂದ್ರೆ ಒಂದ್ ಪ್ರಕೃತಿ ಮಧ್ಯೆ ಬೆಳೀತಾ ಇದ್ದೀನಿ, ಎಲ್ಲರ ಜೊತೆ ಒಡನಾಟ ಎಲ್ಲ ತುಂಬಾ ಇಷ್ಟ ಆಗ್ತಾ ಇದೆ, ಆರಾಮಾಗಿದೆ ಈ ಲೈಫ್. ಅಲ್ಲ, ಅಲ್ಲಿನೂ ಕೈ ತುಂಬಾ ಸಂಬಳ ಬರ್ತಿತ್ತೇನೋ, ದುಡ್ಡು ಇತ್ತೇನೋ? ಅಲ್ಲಿದ್ದಾಗ ಅಲ್ಲಿಗೆ ಅಡ್ಜಸ್ಟ್ ಆಗಿದ್ವಿ, ಈಗ ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಅಡ್ಜಸ್ಟ್ ಆಗಿದ್ವಿ. ಆದ್ರೆ ಈಗ ಅಲ್ಲಿ ಇಷ್ಟ ಆಗಲ್ಲ ಟೌನ್, ಅಮ್ಮನ ಮನೆಗೆ ಹೋದ್ರೆ ವಾಪಸ್ ಬರೋಣ ಅನ್ಸುತ್ತೆ, ಆ ಮಟ್ಟಕ್ಕಾಗಿದೆ. ಪಟ್ಟಣಕ್ಕಿಂತ ಹಳ್ಳಿ ಲೈಫೇ ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ ಇಲ್ಲಿ. ಹಳ್ಳಿಗೆ ಬರ್ಲಿಕ್ಕೆ ನೀವು ಪ್ರಮುಖವಾಗಿ ಕಾರಣರಾದ್ರೆ ನಿಮ್ಮ ಯಜಮಾನ್ರು ಒತ್ತಾಯ ಮಾಡಿದ್ರೆ ಹೇಗೆ? ಇಲ್ಲ, ಯಜಮಾನ್ರು ಏಪ್ರಿಲ್ ಮೇ ತಿಂಗಳಲ್ಲಿ ಫೋನ್ ಮಾಡಿದ್ರು, ಹಿಂಗೆ ಊರಿಗೆ ಹೋಗ್ತಾ ಇದ್ದೀನಿ, ನಿನ್ನ ಒಪಿನಿಯನ್ ಏನು ಅಂತ ಕೇಳಿದ್ರು. ಆಯ್ತು ಹೋಗೋಣ ಅಂತ ಅಂದೆ. ಅಂದರೆ ನಿಮ್ಮ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದೆ. ಅವರು ಅಷ್ಟೇ ಹೇಳಿದ್ದೀನಿ, ಏನೂ ಕೇಳಲಿಲ್ಲ ನನ್ನನ್ನು. ಬಂದ್ವಿ, ತುಂಬ ಖುಷಿಯಾಗಿದ್ದೀನಿ ಇಲ್ಲಿ. ನಿಮ್ಮ ತವ್ರ ಮನೆಯಲ್ಲಿ ಮತ್ತು ಅವರು ಇವರು ಆತ್ಮೀಯರು ನೆಂಟರು ಏನಿದೆ? ಬೆಂಗಳೂರು ಬಿಟ್ಟು ಒಂದು ಉದ್ಯೋಗ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ನಿಮ್ಗೇನು ತಲೆ ಇಲ್ವಾ, ಬುದ್ಧಿ ಇಲ್ವಾ, ಅಲ್ಲಿ ಏನು ಮಾಡ್ತೀರಿ? ಪರಿಸ್ಥಿತಿಯಲ್ಲಿ ಆಳು ಕಾಳುಗಳ ಸಮಸ್ಯೆ, ಕೃಷಿಯಲ್ಲಿ ದುಡ್ಡು ಬರಲ್ಲ, ಬೆಲೆ ಏರುಪೇರು, ನಿಸರ್ಗದ ತೊಂದರೆಗಳು, ಈ ಥರ ಮಾತಾಡಿ ಏನಾದರೂ ನಿಮಗೆ ಒಂದು ರೀತಿ ಅಡ್ಡಿ ಮಾಡಿದ್ರು ಅಥವಾ ಹುರಿದಿಂಬಿಸಿದ್ರು ಅಥವಾ ಆ ಪರಿಸ್ಥಿತಿ ಹೇಗಿತ್ತಂತ ನೆನಪು ಮಾಡ್ಕೊಳ್ಳಿ? ಇಲ್ಲ, ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಎಲ್ಲರೂ ಎನ್ಕರೇಜ್ ಮಾಡಿದ್ರು. ಮೇನ್ ನನಗೆ ಸ್ಫೂರ್ತಿ ನನ್ನ ತಂಗಿ ಸೌಮ್ಯ ಅಂತ, ಅವಳೇ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಿದ್ದು, ಮಾಡ್ತೀಯ ಎಲ್ಲನೂ ಮಾಡು ಅಂತ ಅಂದ್ಬಿಟ್ಟು. ಆಮೇಲೆ ಅಪ್ಪ ಅಮ್ಮನೂ ಇದುವರೆಗೂ ಯಾವತ್ತೂ ಹೇಳಿಲ್ಲ ಯಾಕೆ ಊರಿಗೆ ಹೋದ್ರಿ ಅಂತ, ಇದುವರೆಗೂ ಕೇಳಿಲ್ಲ. ಸಪೋರ್ಟ್ ಮಾಡ್ತಾರೆ, ಅಪ್ಪನೂ ತುಂಬ ಸಪೋರ್ಟ್ ಮಾಡ್ತಾರೆ, ಅಮ್ಮನೂ ಅಷ್ಟೇನೆ. ಅದೇ ಖುಷಿ ನನಗೆ, ಯಾಕೆ ಹೋದೆ ಅಂತ ಇದುವರೆಗೂ ಪ್ರಶ್ನೆ ಮಾಡಿಲ್ಲ. ತಂಗಿ ಸೌಮ್ಯ ಏನು ಮಾಡ್ತಾರೆ? ಅವಳು ಜೆ ಸಿ ಸುಮೆನ್ಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾಳೆ. ಏನದು, ಅವರಿಂದ ಪ್ರಭಾವಿತರಾದ್ರಿ? ಅವಳು ವಯಸ್ಸಲ್ಲಿ ಚಿಕ್ಕವಳಾದ್ರೂ ಅವಳದು ನಿರ್ಧಾರಗಳೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿರುತ್ತೆ, ಸಜೆಷನ್ ಕೊಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವಳಿಗೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಅವಳು ಏನೊಂದು ಹೇಳ್ತಾಳಲ್ಲ ಅದು ಕರೆಕ್ಟಾಗೆ ಹೇಳಿರ್ತಾಳೆ, ಲೈಫ್ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥಕೊಂಡಿದ್ದಾಳೆ. ವಯಸ್ಸಿಗೆ ಅನುಭವ ಎಷ್ಟೋ ಸಾರಿ ಸಂಬಂಧ ಪಡೋದಿಲ್ಲ, ಹಾಗೆ ಒಟ್ಟಾರೆ ಏನು ಗೊಂದಲ ಇಲ್ದಲನ್ನ ಹಳ್ಳಿಗೆ ಬಂದಿದ್ರಿ. ನಾವು ಕೆಲವು ಸಲ ಅದೇ ಅಂತ ಇರ್ತೀನಿ, ನಮಗೆ ಆ ಪೇಷನ್ಸ್ ಇಲ್ಲ ಅತ್ತೆದು ತಾಳ್ಮೆ, ಅದು ಎಷ್ಟೋ ಸಲ ಅನ್ಕೊಳ್ತೀವಿ ನಾವು ಹಂಗಿರ್ಬೇಕು ಅಂತ, ಆದರೆ ಇರಲ್ಲ ಮನಸ್ಥಿತಿಗೆ ಒಂದೇ ಸಮ ಇರಲ್ವಲ್ಲ. ಅವರು ತುಂಬ ಬೆಂದ್ಬಿಟ್ಟಿದ್ದಾರೆ, ಅಂದರೆ ದೊಡ್ಡ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇತ್ತಲ್ಲ, ಅವ್ರಿಗೆ ಕಂಪೇರ್ ಮಾಡಿ ನಮಗೆ ಸ್ವಲ್ಪ ತಾಳ್ಮೆ ಕಡಿಮೆನೆ. ಆದರೂ ಈಗ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋ ಒಂದು ಹಿನ್ನೆಲೆಯನ್ನು ನೋಡಿಕೊಂಡ್ರೆ ಒಂಥರ ಇಷ್ಟಪಟ್ಟು ಬಂದಿದ್ರಿ, ಇದನ್ನ ಸ್ವೀಕರಿಸ್ಕೊಂಡಿದ್ರಿ, ತೊಡಸ್ಕೊಂಡಿದ್ರಿ, ಏನು ಒಂಥರ ಮುಜುಗರ ಅನುಭವಿಸ್ತಾ ಇಲ್ಲ ಅಥವಾ ಏನಪ್ಪ ಬೆಂಗಳೂರು ಬಿಟ್ಟು ಯಾಕೆ ಬಂದ್ವಿ ಅನ್ನೋ ಥರ ಮನಸ್ಸಿಗೂ ಬೇಸರ ಇಲ್ಲ ಅಲ್ವಾ? ಇಲ್ಲ ಖಂಡಿತ ಇಲ್ಲ ಸರ್, ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀವಿ. ಈಗ ಫ್ರೆಂಡ್ಸ್ ರಿಲೇಷನ್ ಎಲ್ಲ ಬನ್ನಿ ಬೆಂಗಳೂರಿಗೆ ಅಂತ, ಹೋಗಕ್ಕಾಗಲ್ಲ, ಇಲ್ಲೇ ಚೆನ್ನಾಗಿದೆ. ಮತ್ತೆ ಅಪ್ಪಂದು ಸ್ವಲ್ಪ ತೋಟ ಇದೆ, ಒಂದು 8 ಎಕರೆ, ಅದನ್ನು ನೋಡ್ತಾ ಇದ್ದೀವಿ. ಮನೇಲೇ ಎನ್ಕರೇಜ್ ಇದೆ ನೋಡೋಕ್ಕೆ, ಎಲ್ಲ ಹೆಲ್ಪ್ ಮಾಡ್ತಾರೆ, ಮನೆಯವರು ಕರ್ಕೊಂಡೋಗಿ ಬರ್ತಾರೆ, ಅದು ಚೆನ್ನಾಗಿ ನಡೀತಾ ಇದೆ. ನೀವು ಬಹಳ ಮುಖ್ಯವಾಗಿ ಏನು ಕೆಲಸಗಳನ್ನು ಮಾಡ್ತೀರಿ, ನಿಮ್ಮ ಯಜಮಾನರು ಏನೇನು ಕೆಲಸ ಮಾಡ್ತಾರೆ, ಜವಾಬ್ದಾರಿಗಳು ಏನೇನು? ನಾವು ಕೆಲಸ ಮಾಡೋದನ್ನಕ್ಕಿಂತ ಜೊತೇಲಿ ಇರ್ತೀವಿ ಅವ್ರ ಜೊತೆ, ಕೆಲವು ಸಲ ಅನಿವಾರ್ಯ ಆದಾಗ ಮಾತ್ರ ಅಂದರೆ ಜೊತೆ ಕೈ ಹಾಕ್ತೀವಿ ಅಷ್ಟೇ, ಅದು ಬಿಟ್ಟರೆ ಇಲ್ಲೆಲ್ಲ ಅವರೇ ಮಾಡ್ತಾರೆ. ಹೇಳಿದ್ರೆ ಆಯಿತು, ಪೂರಾ ಏನಾದ್ರು ಪ್ರಾಬ್ಲಮ್ ಆದರೆ ಮಾತ್ರ ನಾವು ಇನ್ವಾಲ್ವ್ ಆಗೋದು ಅಷ್ಟೇ, ಇನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಹೇಳಿದ್ರೆ. ಎಷ್ಟು ಜನ ಕಾರ್ಮಿಕರಿದ್ದಾರೆ? ಹೆಂಗಸರು 8 ಜನ ಇದ್ದಾರೆ, ಗಂಡಸರು 2 ಇದ್ದಾರೆ, 3 ಜನ ಇದ್ರು, ಈಗ ಒಬ್ಬ ಮೋಸ್ಟ್ಲಿ ಡೌಟ್ ಅನ್ಸುತ್ತೆ ಬರೋದು, 2 ಇದ್ದಾರೆ. ಇನ್ನು ಬೇಕು ಅಂದರೆ ಹೊರಡೆ ಕರ್ಕ ಬರ್ತೀವಿ ನಾವು, ಸೈಟಲ್ಲಿ ಇದ್ದಾರೆ ಬರ್ತಾರೆ, ಅವ್ರು 13-14 ಜನ ಎಲ್ಲ ಬರ್ತಾರೆ. ಅಡಿಗೆ ಕೆಲಸ ಮತ್ತು ಮನೆ ಕೆಲಸನೆಲ್ಲ ನೀವು ನಿಮ್ಮ ಅತ್ತೆ ಹಂಚ್ಕೊಳ್ತೀರಾ ಅಥವಾ ಅತ್ತೆ ಬಿಟ್ಬಿಟ್ಟು ನಿಮ್ಮ ಪಾಡಿ ನೀವು ತೋಟಕ್ಕೆ ಹೋಗೋದು ಅದು ಇದು ಕೆಲಸಗಳನ್ನು ಮಾಡಿಸೋದು ಅದನ್ನೆಲ್ಲ ಮಾಡ್ತೀರಾ ಹೇಗೆ? ಇಲ್ಲ, ಅಡಿಗೆ ಕೆಲಸ ಅಡಿಗೆ ಮನೆದೆಲ್ಲ ಅತ್ತೆ ನೋಡ್ತಾರೆ, ಈ ಮನೆ ಕ್ಲೀನ್ ಮಾಡೋದೆಲ್ಲ ನಾನು ನೋಡ್ಕೊಳ್ತೀನಿ, ಇಬ್ಬರು ಮಾಡ್ಕೊಳ್ತೀವಿ. ಬೆಳಗ್ಗೆ ತೋಟದ ಭೇಟಿ, ಕಾರ್ಮಿಕರ ಉಸ್ತುವಾರಿ ಮತ್ತು ಕೆಲಸಗಳನ್ನ ಪ್ಲಾನ್ ಮಾಡ್ಕೊಳ್ಳೋದು, ಯೋಜಿತವಾಗಿ ರೂಪಿಸಿಕೊಂಡು ಒಂಥರ ಓ ಹೀಗೂ ಆಯ್ತಲ್ಲ ಅಂತ ಸಂತೋಷ ಪಡೋದು, ಯಾವಾಗ್ಲಿಂದ ಶುರುವಾಗುತ್ತೆ? ಈ ಬೆಳಗ್ಗೆ ಎದ್ದಟ್ಟಿಗೆ ಕಾಫಿ ತಿಂಡಿ ಊಟ ಮತ್ತೊಂದು ಮಗದೊಂದು ಅನ್ನೋದು ಇದ್ದೇ ಇರುತ್ತೆ. ಈ ಕೆಲಸಗಳನ್ನೆಲ್ಲ ಮನೆ ಕೆಲಸ ಮಾಡಿಕೊಂಡು ಎಷ್ಟೊತ್ತಿಗೆ ನಿಮ್ದು ತೋಟದ ಭೇಟಿ ಇವೆಲ್ಲ ಶುರುವಾಗ್ತದೆ? ಯೂಶಲಿ ಬೇರೆ ಟೈಮಲ್ಲೆಲ್ಲ 10 ಗಂಟೆ ಮೇಲೆ ಹೋಗ್ತೀನಿ ಸರ್, ಸ್ಪ್ರೇ ಟೈಮಲ್ಲಿ ಮಾತ್ರ ಸ್ವಲ್ಪ ಬೇಗ ಹೋಗ್ತೀನಿ 8:30. ಮನೆಯವರು ಏನಾದ್ರು ಹೊರಡೆ ಕೆಲಸ ಇರುತ್ತಲ್ಲ, ಅವರಿಗೆ ಹೇಳ್ಬಿಡ್ತಾರೆ ಈ ಥರ ಕೆಲಸಗಳು ಮಾಡಿಸು ಅಂತ, ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಸ್ವಂತ ಅಂತ ಕಡಿಮೆ, ಅವ್ರು ಹೇಳಿದ್ನ ಮಾಡೋದು ಜಾಸ್ತಿ ನಾನು. ಬಾಲ್ಯದಲ್ಲಿ ನೀವು ಅಂದ್ರೆ ತಿಳುವಳಿಕೆ ಬಂದಾಗ್ಲಿಂದ ಪದವಿ ಮಾಡೋ ತನಕ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರೆ? ಕೃಷಿ ಕೆಲಸ ಮಾಡ್ತಾ ಇರ್ಲಿಲ್ಲ, ಅಜ್ಜಿ ಮನೇಲಿ ಬೆಳೆದಿದ್ದು ಹಾಸನಲ್ಲಿ, ಹಾಗಾಗಿ ಅತ್ತೆ ಮಾವನ ಜೊತೆ ಹೋಗ್ತಾ ಇದ್ನಲ್ಲ, ಸ್ವಲ್ಪ ಗಮನಿಸ್ತಾ ಇದ್ದೆ ಅಷ್ಟೇನೆ, ಹಸು ಕರು ಗದ್ದೆ ಹೊಲ ಅಲ್ಲೆಲ್ಲ ಹೋಗ್ತಾ ಇದ್ದೆ ಜೊತೆಲಿ, ಹಾಗಾಗಿ ಸ್ವಲ್ಪ ಆಸಕ್ತಿ ಇತ್ತು, ಅದು ಮುಂದುವರಿತು ಅಷ್ಟೇ. ಎಷ್ಟೋ ಜನ ಮಾತಾಡೋದಿದೆ ಬಾಲ್ಯದಲ್ಲಿ ಅಥವಾ ಒಂದು ಪ್ರಾಯದಲ್ಲಿ ಕೆಲಸ ಕಲೀಲಿಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ, ಅವರು ಆ ಕ್ಷೇತ್ರದಲ್ಲಿ ಪಾಲ್ಗೊಂಡು ಭಾಗಿಯಾಗಿ ಬೆಳವಣಿಗೆ ಆಗೋದು ತ್ರಾಸ ಆಗ್ತದೆ ಅಂತ ಅನ್ಕೊಂಡು, ಏನಂತೀರಿ? ಈಗ ನೀವು ಮದುವೆ ಆಗೋ ತನಕ ಅಷ್ಟೇನು ಕೃಷಿ ಕೆಲಸಗಳನ್ನ ನೋಡ್ಲಿಲ್ಲ ಕಲೀಲಿಲ್ಲ, ಈಗ ಮದುವೆ ಆದ್ಮೇಲೆ ಅದು 13 ವರ್ಷ ಬೆಂಗಳೂರಿನಲ್ಲಿ ಇದ್ದು ಈಗ ಇಲ್ಲಿ ಬಂದು 14 ವರ್ಷ ಆಯ್ತು, ಅಂದ್ರೆ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ, ನಿಮ್ಮ ಅಭಿಪ್ರಾಯ ಏನಂತೀರಿ? ಹೌದು ಸರ್, ಅಂದ್ರೆ ನನಗೆ ಆಗಲ್ಲ ಅಂತ ಅನ್ಬಾರ್ದು ಅಂತ ಅಷ್ಟೇ, ಅದು ಬಿಟ್ರೆ ಏನಾದ್ರೂ ಮಾಡೋಣ ಕಲಿಯೋಣ ಅನ್ಸುತ್ತೆ. ಪೂರಾ ಆಗಲ್ಲ ಅನ್ನೋದನ್ನ ಕಲ್ತಿಲ್ಲ ಇದುವರೆಗೂ, ಕೆಲವು ಗಿಡ ಕಸಿ ಎಲ್ಲ ಅಷ್ಟು ಪಕ್ಕ ಬರಲ್ಲ ನನಗೆ, ಅಂದ್ರೆ ಗೊತ್ತಾಗುತ್ತೆ ಸ್ವಲ್ಪ, ಕಲಿಬಹುದು ಸರ್, ಇಂಟ್ರೆಸ್ಟ್ ಇದ್ರೆ ಖಂಡಿತ ಎಲ್ಲಾನು ಕಲಿಬಹುದು. ಹಳ್ಳಿ ವಾತಾವರಣ ಅಂದ್ರೆ ಮಣ್ಣು, ಸಗಣಿ, ಕಸ, ಕಡ್ಡಿ, ಕಳೆ, ಮತ್ತೊಂದು ಮಗದೊಂದು ಏನೆಲ್ಲ ಇರುತ್ತೆ, ಮುಳ್ಳು ಮೈಗೆ, ಮುಖಕ್ಕೆ, ಕಾಲಿಗೆ, ಕೈಗೆ ನಾಡ್ತಾ ಇರ್ತವೆ, ಗಲೀಜಾಗತ್ತೆ, ನೋವಾಗ್ತದೆ, ಅದನ್ನು ಸಂತೋಷವಾಗಿ ಸ್ವೀಕರಿಸುತ್ತಿದ್ದಾರೆ. ನೀವು ಹೇಗೆ ಅರ್ಥೈಸ್ಕೊಳ್ತೀರಿ ಕೃಷಿ ಕೆಲಸಗಳನ್ನ, ಕೃಷಿ ಬದುಕನ್ನ? ನಾನು ಅದರಲ್ಲೇ ಸಂತೋಷ ಕಾಣ್ತಾ ಇದ್ದೀನಿ. ನನಗೆ ಅದೇ ಒಂಥರ ಬದುಕು ಇಷ್ಟ. ನನಗೆ ಹೂವಿನ ಗಿಡಗಳು, ತೋಟ, ಕೆಲಸದವ್ರ ಜೊತೆ ಒಡನಾಟ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಆರಾಮಾಗಿ ಒಂದ್ ಕಂಡೆ ಅತ್ತೆ ಜೊತೆ, ಮನೆಯವ್ರ ಜೊತೆ, ಎಲ್ಲರ ಜೊತೆನೂ ಆರಾಮಾಗಿದ್ದೀನಿ. ನಾವು ನೋಡ್ತಾ ಇದ್ವಿ ನೀವು ಕಣದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಆಮೇಲೆ ಕಾರ್ಮಿಕರನ್ನು ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಇದ್ರಿ, ಒಂಥರ ಲವಲವಿಕೆಯಿಂದ ನೀವು ತೊಡಸ್ಕೊಂಡಿದ್ದನ್ನ ಗಮನಿಸಿದ್ವಿ. ಈ ಕಡೆ ಮನೆ ಸುತ್ತಮುತ್ತಲೂ ನೂರಾರು ಕುಂಡೆಗಳಲ್ಲಿ ಸಸಿಗಳನ್ನ ಬೆಳೆಸಿದ್ರಿ, ಯಾವ್ಯಾವ ಅಂತ ನಾವು ಕೇಳಕ್ ಹೋದ್ರೆ ನಿಮಗೆ ಹೇಳೋದು ಕಷ್ಟ ಆಗ್ಬಹುದು, ಏನಂತೀರಿ? ಈ ಮನೆಯಲ್ಲಿ ಏನಂದ್ರೆ ಮೊದ್ಲಿಂದಲೂ ಹೂವಿನ ಗಿಡಗಳು ಬೆಳೆದಿದ್ದಾರೆ. ನಾನು ಬಂದ ಮೇಲೆ ಅಂತಲ್ಲ, ಮೊದ್ದು ತುಂಬಾ ವರ್ಷ ಅತ್ತೆ ಹೇಳ್ತಾರಲ್ಲ ಅಜ್ಜಿ ಕಾಲದಿಂದಲೂ ಇದೆಯಂತೆ, ಅತ್ತೆನೂ ಬೆಳೆಸ್ತಾ ಇದ್ರು. ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡೆ. ನನ್ನ ಆದ್ನಿನೂ ಗಿಡಗಳೆಲ್ಲ ಕೊಡ್ತಾರೆ ನನಗೆ, ಅದೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ನನಗೆ ಮತ್ತೆ ಸಂಜೆ ಹೊತ್ತು ಟೈಮ್ ಪಾಸ್ ಅದು ಹೂವಿನ ಗಿಡಗಳ ಜೊತೆ ಸ್ವಲ್ಪ ಒಂದೆರಡು ಗಂಟೆ. ಈಗ ಸ್ವಲ್ಪ ಮೊಬೈಲ್ ಬಂದು ಆ ಕಡೆ ಈ ಕಡೆ ಆಗುತ್ತೆ ಅಂತೂ ಇಂಟ್ರೆಸ್ಟ್ ಇದೆ. ಮತ್ತೆ ನಾನು ಹೂ ಜೋಡಿಸ್ತೀನಿ, ಇವತ್ತು ಕೆಲಸ ಟೈಮ್ ಆಯ್ತು ಹಂಗಾಗಿ ಆಗಿಲ್ಲ. ಇವತ್ತಿಗೆ 1300 ಆಗಿದೆ ಹೂ ಜೋಡಣೆ. ಒಂದು ಬಳಗಕ್ಕೆ ಸೇರಿದ್ಮೇಲೆ ಸ್ವಲ್ಪ ಬರಿತಾ ಇದ್ದೆ ಮೊದ್ಲೆಲ್ಲ, ಈಗ ಟೈಮ್ ಇಲ್ಲ ಹಾಗಾಗಿ ಬರಿತಾ ಇಲ್ಲ ಅಷ್ಟೇನೆ. ಬರವಣಿಗೆಯಲ್ಲೂ ತೊಡಸ್ಕೊಂಡಿದ್ದೀರಾ? ಬೆಳಗಾರ ಪತ್ರಿಕೆಗೆ ಲೇಖನಗಳು ಬರಿತಾ ಇದ್ದೆ ಹೋಗಿ ಸಂದರ್ಶನ ಮಾಡಿ. ಈಗ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಸಮಯ ಆಗ್ತಾ ಇಲ್ಲ ಅಂತ. ಅದು ಬಿಟ್ರೆ ಮೊದ್ಲೆಲ್ಲ ಇದು ಚುಟುಕಗಳು, ಕವಿತೆಗಳು, ಕಾಂಪಿಟೇಷನ್ ಇರೋದು ಬಳಗಗಳಲ್ಲಿ, ಅವನ್ನೆಲ್ಲ ಬರಿತಾ ಇದ್ದೆ. ಈಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ. ಅಂದ್ರೆ ಈಗ ಬರಿತೀನಿ, ಬರೀ ನುಡಿ ಮುತ್ತುಗಳು ಅಂತ ಬರಿತೀನಿ ಅಷ್ಟೇನೆ. ಹೂ ಜೋಡಣೆ ಪ್ಲಸ್ ನುಡಿ ಮುತ್ತು. ಕೃಷಿ ಕೆಲಸ, ಮನೆ ಕೆಲಸ ಸಾಕಷ್ಟು ಇದ್ದಾಗ ಕೆಲವೊಂದನ್ನ ಹಚ್ಕೊಳ್ಳಕಾಗಲ್ಲ, ಕೆಲವೊಂದ್ಸಾರಿ ಹಚ್ಕೊಂಡ್ರೆ ಸಮಸ್ಯೆಗಳು ಆಗ್ತವ ಅಂತ ಅನ್ಕೊಂಡು ನಿಧಾನಕ್ಕೆ ಬದಿಗೆ ಸರಿಸ್ಬಿಡ್ತಾರೆ. ಹಳ್ಳಿಗರಲ್ಲಿ ಕೌಶಲ್ಯತೆ ಇದೆ, ಹಳ್ಳಿಗರಲ್ಲಿನೂ ಜಾಣತನ ಇದೆ, ಸಾಕಷ್ಟು ಬುದ್ಧಿವಂತಿಕೆ ಇದೆ. ಆದರೆ ಪ್ರಧಾನವಾಗಿ ನಾವು ಯಾವುದಕ್ಕೆ ಗಮನ ಹರಿಸ್ಬೇಕು ಅದನ್ನು ಮಾಡಿದ್ರೆ ಅನುಕೂಲ. ಈಗ ಕೃಷಿಕರು ತಮ್ಮ ಜಮೀನಲ್ಲೇ, ತೋಟದಲ್ಲೇ ಸರಿ ಕೆಲಸ ಮಾಡದಲ್ಲೇ ಬರೇ ಕತೆ ಕವನಗಳನ್ನ, ಲೇಖನಗಳನ್ನ, ಹಾಡುಗಳನ್ನ ಬರ್ಕಂತ ಕೂತ್ಕೊಂಡ್ರೆ ಅಲ್ಲಿ ಕಳೆ ತೆಗೆಯಾರು, ತಗ್ಸಾರು ಯಾರು, ಮತ್ತೆ ಇನ್ನು ಬೇರೆ ಕೆಲಸ ಮಾಡಿಸೋರು ಯಾರು, ಮಾಡೋರು ಯಾರು ಅಲ್ವಾ? ಹೌದು ಸರ್, ಖಂಡಿತ. ಅದೇ ಫಸ್ಟ್ ಬದುಕು, ಆಮೇಲೆ ಬೇರೆ ಹವ್ಯಾಸಗಳು. ನಿಮ್ದು ತವರು ಮನೆದು ತೋಟ ಎಲ್ಲಿದೆ? ಅದು ಸಕಲೇಶ್ಪುರದ ಹತ್ರ ಬೊಮ್ಮನ್ ಕೆರೆ ಅಂತ, ಅಲ್ಲಿ 9.5 ಎಕರೆ ಜಾಗ ಇದೆ. ಅಪ್ಪ ಕೊಟ್ಟು ನಂಗೆ 4 ವರ್ಷ ಆಯ್ತು, ಅವರು ರಿಟೈರ್ಡ್ ಆದ್ಮೇಲೆ ನೋಡ್ಕೊಳಕ್ ಆಗಲ್ಲ ಅಂತ ವಹಿಸ್ಕೊಟ್ರು, ಈಗ ನೋಡ್ತಾ ಇದ್ದೀನಿ ನಾನೇನೆ. ನೀವು ನಿಮ್ಮ ಯಜಮಾನ್ರು ಇಬ್ರು ಹೋಗಿ ಬರ್ತೀರಾ, ಒಬ್ರು ಹೋಗಿ ಬರ್ತೀರಾ? ನಮ್ಮ ಯಜಮಾನ್ರು ಸಪೋರ್ಟ್ ತುಂಬಾ ಇದೆ. ಪ್ರತಿ ಟೈಮ್ ನನ್ಗೆ ಏನಾದ್ರು ಕೆಲಸ ಇದ್ರೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ. ಮತ್ತೆ ಅಲ್ಲಿಗೂ ಅಷ್ಟೇನೆ, ಅವರೇ ಸಜೆಸ್ಟ್ ಮಾಡೋದು ಇದನ್ನ ಮಾಡಿಸು, ಹಿಂಗ್ ಮಾಡಿಸು ಅಂತೆಲ್ಲ ಹೇಳ್ಕೊಡ್ತಾರೆ, ಬೆನ್ನೆಲ್ಬಾಗಿದ್ದಾರೆ ನಂಗೆ. ಮಹಿಳೆಯರು ಎಷ್ಟೋ ಕಡೆಗೆ ಟ್ರ್ಯಾಕ್ಟರ್ ಓಡಿಸ್ತಾರೆ, ಕಾರು, ಜೀಪ್ ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ, ಇನ್ನು ಟಿಲ್ಲರು, ಬೇರೆ ಬೇರೆ ಮಿಷಿನ್ಗಳನ್ನು ಓಡಿಸ್ತಾರೆ, ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಅನ್ಕೊಂಡು ಚೆನ್ನಾಗಿ ಆಸಕ್ತಿಯಿಂದ ತೊಡಸ್ಕೊಂಡಿರುತ್ತಿದ್ದಾರೆ. ನೀವು? ನನಗೆ ಜೀಪು, ಕಾರು ಮತ್ತೆ ಸ್ಕೂಟಿ ಓಡಿಸ್ತೀನಿ. ಮನೆಯವರೇ ಕಲ್ಸ್ಕೊಟ್ಟಿದ್ದು, ಬೈ ಚಾನ್ಸ್ ನಾನಿಲ್ಲ ಅಂದ್ರೆ ನೀನು ಕಾಫಿ ಎಲ್ಲ ತಗೋಬರ್ಬೇಕು ಅಂತೆಲ್ಲ, ಹಾಗಾಗಿ ಜೀಪ್ ಓಡಿಸ್ತೀನಿ ಸರ್. ಕಾಫಿ ಎಲ್ಲ ಅನಿವಾರ್ಯ ಆದ್ರೆ ನಾನು ತರ್ತೀನಿ, ಮನೆಯವರಿಲ್ಲ ಅಂದ್ರೆ ಮೆಣಸು ಎಲ್ಲ ತರ್ತೀನಿ. ನೋಡಿ, ಆಸಕ್ತಿ ಇದ್ರೆ ಏನೆಲ್ಲ ಕಲಿಬಹುದು, ಏನೆಲ್ಲ ಮಾಡ್ಬೋದು, ಮಾಡಿಸ್ಬೋದು. 40-45 ಅಥವಾ 50ಕ್ಕೆ ಎಷ್ಟೋ ಜನ ಸುಸ್ತಂತ ಲವಲವಕ್ಕಿನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ, ಇನ್ನು 55-60 ಆದ್ಮೇಲೆ ಲವಲವಕ್ಕಿನ್ನ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ನಿಮ್ಮ ಅತ್ತೆಯವ್ರು ನೋಡಿ, 72 ಲವಲವಕ್ಕಿಂದಿದ್ದಾರೆ, ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮನೆತನಕ್ಕೂ ಒಂಥರ ಹೆಗ್ಲು ಕೊಟ್ಟು ಜೀವನ ಮಾಡ್ತಾರೆ. ಏನನ್ಸುತ್ತೆ, ಈಗ 14 ವರ್ಷಗಳ ಕಾಲ ನೀವು ಇಲ್ಲಿದ್ದು, 13 ವರ್ಷಗಳ ಕಾಲ ಬೆಂಗಳೂರಿನಲ್ಲಿದ್ದು, ಕೃಷಿ ಒಂದು ಚಿತ್ರಣವನ್ನ ಹೇಗೆ ಅರ್ಥೈಸ್ಕೊಳ್ತೀರಿ? ಕೃಷಿ ಬದುಕು ತುಂಬಾ ಖುಷಿ ಕೊಡುತ್ತೆ ಎಲ್ಲರೂ. ನನ್ನ ಪ್ರಕಾರ ಯಂಗ್ಸ್ಟರ್ಸ್ಗಳೆಲ್ಲ ವಾಪಸ್ ಬರಬೇಕು ಕೃಷಿಗೆ, ಮರಳಿ ಎಲ್ಲ ಪೇಟೆ ಸೇರ್ತಾ ಇದ್ದಾರೆ. ಈಗ ನಮ್ಮಲ್ಲೇ ಕೆಲಸ ಮಾಡ್ತಾ ಇದಾರಲ್ಲ ವರ್ಕರ್ಸ್ಗಳು, ಅವ್ರ ಮಕ್ಕಳುಗಳೆಲ್ಲ ಹೋಗಿ ಬೆಂಗಳೂರು ಅಂತ ಇದು ಮಾಡ್ತಾ ಇದಾರೆ. ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದೆ ಈಗ, ಮೋಸ್ಟ್ಲಿ ಅದು ಸಾಲ್ವ್ ಆಗುತ್ತೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಯಾವುದು ಶಾಶ್ವತ ಅಲ್ಲ ಅಲ್ವಾ, ಖಂಡಿತ ಅದು ಎಲ್ಲ ಸರಿಯಾಗಬಹುದು ಅನ್ಕೊಂಡಿದ್ದೀನಿ. ಮತ್ತೆ ಅತ್ತೆ ಅವ್ರದ್ದು ತಾಳ್ಮೆ ಅದೆಲ್ಲ ತುಂಬಾ ಇದೆ. ಅವರು ಹೇಳ್ತಾ ಇರ್ತಾರೆ ಅಂದ್ರೆ ಹಳೇದೆಲ್ಲ ಹೇಗೆ ಮಾಡ್ತಾ ಇದ್ರು ಕೃಷಿ ಅಂತ ಎಲ್ಲ, ಅದನ್ನು ಅಳವಡಿಸ್ಕೊಳ್ತೀವಿ, ಪ್ಲಸ್ ಈ ಹೊಸದನ್ನು ಅಳವಡಿಸ್ಕೊಳ್ತಾ ಇದೀವಿ ಕೃಷಿಗೆ, ಎರಡನ್ನೂ ತೂಗಿಸ್ಕೊಳ್ತಾ ಹೋಗ್ತಾ ಇದೀವಿ. ನಿಜ, ಯಾವುದು ಶಾಶ್ವತ ಅಲ್ಲ. ಸಮಸ್ಯೆಗೂ ಅಂತ್ಯ ಇದೆ, ಸಂಕಷ್ಟಕ್ಕೂ ಅಂತ್ಯ ಇದೆ, ಸಂಪತ್ತಿಗೂ ಅಂತ್ಯ ಇದೆ. ಕತ್ಲಾದ್ಮೇಲೆ ಬೆಳಕಾಗ್ಲೇಬೇಕು, ಬೆಳಕಾದ್ಮೇಲೆ ಕತ್ಲಾಗ್ಲೇಬೇಕು. ಹಾಗೆ ಬರೀ ಕಾರ್ಮಿಕರ ಸಮಸ್ಯೆ ಇದೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಇರೋದಲ್ಲ, ಕಾರ್ಮಿಕರ ಸಮಸ್ಯೆಗೂ ತಾವು ಹೇಳಿದಂಗೆ ಅಂತ್ಯದ ಒಂದು ಸಂದರ್ಭ ಬಂದೇ ಬರುತ್ತೆ. ನಾನು ಕೆಲಸದವ್ರಿಗೆ ಹೇಳೋದು ಇಷ್ಟೇ, ನಮ್ಮ ಕರ್ನಾಟಕದಲ್ಲಿರೋರು ಈ ಕಡೆ ದುಡೀರಿ, ಈ ಕಡೆ ಮಾಡಿ ಹೊರಗಡೆ ಹೋಗ್ಬೇಡಿ ಅಂತೀನಿ. ಇಲ್ಲ ಅಂದ್ರೆ ಈಗ ಹೊರಗಡೆಯಿಂದೆಲ್ಲ ಬರ್ತಾ ಇದಾರಲ್ಲ ಬೆಂಗಾಳಿಸು, ಅವ್ರಗಳೇ ಆವರ್ಸ್ಕೊಳ್ತಾರೆ ಅಷ್ಟೇ, ನಿಮಗೆ ಕೆಲಸ ಇಲ್ದಂಗ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಅವ್ರಗಳಿಗೆ. ಬೆಂಗಳೂರಿನಲ್ಲಿದ್ದಾಗ ಆರೋಗ್ಯ ಹೇಗಿತ್ತು, ನಿಮ್ಮ ಚಟುವಟಿಕೆ ಹೇಗಿತ್ತು, ಇಲ್ಲಿ ಬಂದಾಗ ಹೇಗೆ ಅನಿಸ್ತಾ ಇದೆ, ನಿಮ್ಮ ಆರೋಗ್ಯದ ಏನಾದ್ರೂ ವ್ಯತ್ಯಾಸ ಅಥವಾ ಸುಧಾರಣೆ? ಬೆಂಗಳೂರಲ್ಲಿ ಇದ್ದಾಗ ನನಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು, ಇಲ್ಲಿಗೆ ಬಂದ್ಮೇಲೆ ಅದಿಲ್ಲ. ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಸೋಮಾರಿ ಹೆಂಗಿದ್ದೆ ಅನ್ಸುತ್ತೆ, ಇಲ್ಲಿ ಚೆನ್ನಾಗಿದೆ ಆರೋಗ್ಯ, ಎಲ್ಲ ತರದಲ್ಲೂ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಬರಲಿಲ್ವಾ ನಿಮಗೆ? ಪ್ಲೇ ಹೋಮ್ ಅಲ್ಲಿ ಕರೆದಿದ್ರು ನನಗೆ ಟೀಚರ್ ಆಗಿ ಅಂತ ಅಂದ್ಬಿಟ್ಟು, ಮನೆಯವರು ಬೇಡ ಮಗನ್ ನೋಡ್ಕೊಂಡಿರು ಅಂತ ಹೇಳಿದ್ರು, ಹಾಗಾಗಿ ಜಾಬ್ ಕಡೆ ಗಮನ ಕೊಡ್ಲಿಲ್ಲ. ನೋಡಿ, ಆಸಕ್ತಿಯಿಂದ ಸ್ವೀಕರಿಸ್ಕೊಂಡಿದ್ರಿ, ಇಲ್ಲಿ ನಿಮ್ಮ ತವ್ರ ಮನೆ ದ್ವಾರದಲ್ಲೇ ಇಲ್ಲಿ ಆಸ್ತಿಯನ್ನು ನೋಡ್ಕೊಂಡು ಹೋಗ್ಲಿಕ್ಕೂ ನೀವು ಬೆಂಬಲವಾಗಿ ನಿಂತಿದ್ದೀರಿ, ಎಷ್ಟೋ ಕೆಲಸಗಳನ್ನ ಕಲ್ತಿದ್ರಿ. ಅದನ್ನೇ ಹೇಳೋದು, ಬೇಸಾಯ ನೀನು ಸಹಾಯ, ನಿನ್ನ ಮನೆ ಮಂದಿಯೆಲ್ಲ ಸಹಾಯ ಅನ್ಕೊಂಡು, ಅದು ಸಹಾಯ ಅಲ್ಲ ಸಹಾಯ, ಎಲ್ಲರೂ ಕೆಲಸ ಮಾಡಿ ಕೈ ಜೋಡಿಸಿದ್ರೆ ಆನಂದದಾಯಕವಾಗಿ ಕುಟುಂಬಗಳು ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಈಗ ಸುಮ್ಮನೆ ನೀವೆಲ್ಲ ಶೋಕಿ ಮಾಡ್ಕೊಂಡು ಆ ಕಡೆ ಕಡೆ ಅಡ್ಡಾಡ್ಕೊಂಡು ಕಾಲಹರಣ ಮಾಡಿದ್ರೆ ನಿಮ್ಮ ಯಜಮಾನರೊಬ್ಬರೇ ಹೋರಾಟ ಮಾಡಬೇಕು. ಈಗ ನೋಡಿ, ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ರೆಕಾರ್ಡ್ ಮಾಡ್ತಾ ಇದ್ದೀವಿ, ಇಲ್ಲಿ ಏನು ಕೆಲಸ ಮಾಡಿಸ್ಬೇಕಂತ ಮಾಡಿಸ್ಲಿಕ್ಕೆ ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ. ಎಲ್ಲರೂ ಕೆಲಸಗಳನ್ನು ಕಲಿತಾ ಕೆಲಸಗಳನ್ನು ನಿಭಾಯಿಸ್ತಾ ಹೋದರೆ ಅನುಕೂಲ ಆಗ್ತದೆ. ಖುಷಿ ಆಯ್ತಮ್ಮ, ಪದವಿ ಮಾಡಿಕೊಂಡು ಬೆಂಗಳೂರಿನಲ್ಲಿದ್ದು ಹಳ್ಳಿಗೆ ಬಂದು ಈಗ ಕೃಷಿಯಲ್ಲಿ ನೀವು ತೊಡಸ್ಕೊಂಡಿರೋದು, ಆಮೇಲೆ ಲವಲವಿಕೆಯಿಂದ ಅದನ್ನು ಸ್ವೀಕರಿಸ್ಕೊಂಡಿರೋದು ಆಶಾದಾಯಕವಾದ ಬೆಳವಣಿಗೆ. ತಾವು ಹೇಳಿದಂಗೆ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಗಮನ ಹರಿಸಿದರೆ ಒಳ್ಳೆಯದಾಗ್ತದೆ. ತಮ್ಮ ಅಭಿಪ್ರಾಯಗಳಿಗೆ ಅನಿಸಿಕೆಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ವಿ. ನಮಸ್ಕಾರ. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾರೆ ಸರ್, ಕೇಳ್ತಾ ಇರ್ತೀವಿ, ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಕೇಳುಗರೆ, ಇದುವರೆಗೆ ಸೋಮವಾರಪೇಟೆ ತಾಲೂಕು ಗರಗಂದೂರು ಗ್ರಾಮದ ಕೆ ಇ ಸಂದೇಶ್ ಅವರ ಪತ್ನಿ ಬಿ ಎಲ್ ಲೀನಾ ಅವರ ಕೃಷಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಮಾತುಕತೆಯನ್ನ ಆಲಿಸಿದ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಶ್ರೀ ಅನ್ನ ಕಿ ಖೇತಿ ಖುಷಿಯಾ ಹೈ ದೇತಿ, ಮಾನನೀಯ ಪ್ರಧಾನಮಂತ್ರಿ ಜೀ ಕಿ ದೂರದರ್ಶಿ ಸೋಚ ಕಾ ಹಿ ಪರಿಣಾಮ ಹೈ ಕಿ ದುನಿಯಾ ಮೇ ಶ್ರೀ ಅನ್ನ ಕಿ ಮಾಂಗ್ ಬಢ್ನೆ ಲಗಿ ಹೈ, ಜಿಸ್ಕಾ ಸೀಧಾ ಲಾಭ ಶ್ರೀ ಅನ್ನ ಉತ್ಪಾದಕ ಕಿಸಾನೋ ಕೋ ಮಿಲ್ ರಹಾ ಹೈ. ಭಾರತ ಮೇ ಮಿಲೆಟ್ಸ್ ಕೆ ಅನೇಕ ಪ್ರಕಾರ ಹೈ, ಅನೇಕ ನಾಮ ಹೈ, ಉಸ್ಕೆ ಪ್ರೋತ್ಸಾಹನ ಕೆ ಲಿಯೆ ಭಿ ಅನೇಕ ವಿಧ ಯೋಜನಾಯೆ ಬನಾಯಿ ಗಯಿ ಹೈ, ಇಸ್ಲಿಯೆ ಅಬ್ ಇಸ್ ಸೂಪರ್ ಫೂಡ್ ಕೋ ದಿ ಗಯಿ ಪ್ರಾಥಮಿಕತಾ ಸೆ ದೇಶ್ ಕೆ ಛೋಟೆ ಕಿಸಾನ್ हमारे आदिवासी भाई बहन जो किसानी करते हैं उनको आर्थिक संबल मिलेगा और देशवासियों को एक स्वस्थ जीवन मिलेगा. माननीय प्रधानमंत्री नरेंद्र मोदी जी के नेतृत्व में सरकार द्वारा किए गए प्रयासों का परिणाम है कि आज देश के किसान श्री अन्न की खेती के लिए न सिर्फ प्रोत्साहित हुए हैं बल्कि उन्होंने सफलता की नई कहानियां रचनी भी शुरू कर दी है. कर्नाटक राज्य के मैसूर जिले के गोपालपुरा गांव के सिद्धगौड़ा एक ऐसे प्रगतिशील श्री अन्न किसान हैं, जिन्होंने अपनी लगन और मेहनत से अपनी एक अलग पहचान बनाई है. आज सिद्धगौड़ा गोपालपुरा गांव के तमाम किसानों के लिए एक आदर्श है. सिद्धगौड़ा ने इंटीग्रेटेड फार्मिंग सिस्टम को अपनाकर वर्ष 2020-21 में अपनी आय दोगुनी की है. पहले आप श्री अन्न बिखेर कर खेती करते थे तो 14,000 रुपए प्रति एकड़ की कमाई करते थे, लेकिन क्यारी की तरह लाइन लाइन से रागी की फसल को उगाकर आपने 28,000 रुपए प्रति एकड़ का लाभ प्राप्त किया है. लाइन में रागी की बुआई करने के कारण सिद्धगौड़ा ने प्रति हेक्टेयर 9 क्विंटल रागी और अंतर फसल के तौर पर 4 क्विंटल दाल की फसल पैदा की. कृषि विभाग के अधिकारियों द्वारा गाँव में की गई चर्चा के दौरान आपने रागी की लाइन बुआई और इंटीग्रेटेड फार्मिंग के बारे में जाना. लाइन में बुआई बेहतर अंकुरण सुनिश्चित करती है और इसमें बीज की आवश्यकता भी कम होती है, साथ ही इसमें खरपतवार का बेहतर प्रबंधन संभव है जिससे उत्पादकता और कमाई में वृद्धि होती है. 6 एकड़ में हम रागी उगाते हैं. पहले बिखेर कर उगाते थे लेकिन वो सही उपज नहीं दिया. बाद में हमने कृषि अधिकारी से मदद ली, गाय का गोबर डाला, इससे हमें अच्छी फसल मिली जिसे बेच के हमें बहुत लाभ मिला. पहले 6 क्विंटल रागी मिलता था, अभी 15 से 20 क्विंटल रागी मिलता है, 10 क्विंटल दाल, ये सब भी हमने उगाया. सिद्धगौड़ा की तरह ही कर्नाटक राज्य के तुमकुर जिले के हेमदोर गांव के एक लाभार्थी किसान हैं HK रघु. HK रघु अपने खेतों में तो सावा की खेती करते ही है, साथ ही जमीनों को लीज पर लेकर रागी भी उगाते हैं. HK रघु ने अपनी प्राइमरी प्रोसेसिंग मशीनें भी लगाई हैं. रघु के यहाँ किसान अपने श्री अन्न की प्रोसेसिंग भी कराने आते हैं। रघु श्री अन्न की प्रोसेसिंग के बाद उन्हें पैक करते हैं, जिन्हें लोग उनसे खरीदने आते हैं। साथ ही वो पैक्ड श्री अन्न की मार्केटिंग शहरों में भी करते हैं। जो भी मैं ग्रो कर रहा हूँ उसे अपने ही मिल में तैयार करता हूँ और बेचता हूँ। अगर मैं सिर्फ रॉ मटेरियल बेचूंगा तो मेरा लाभ कम होगा। हम तैयार किया हुआ सामा को बेचेंगे तो लाभ ज्यादा है, 25% एक्स्ट्रा मिलता है लाभ। एच के रघु आसपास के किसानों को श्री अन्न की खेती के लिए प्रेरित भी करते हैं। तुमकुर जिले के भूपसेंद्रा गांव के किसान कृष्ण पाटी ज्वार और कोदो की खेती करते हैं। कृषि अधिकारियों से श्री अन्न की खेती के वैज्ञानिक तरीके सीखने के बाद कृष्ण पाटी अपने बेटे के साथ ब्रॉडकास्टिंग की जगह स्पेसिंग तकनीक से कोदो की लोकल वैरायटी उगाते हैं। 1 एकड़ से 6 क्विंटल तक कोदो की खेती करके आप 60,000 रुपए कमाते हैं और अपने परिवार को बेहतर स्वास्थ्य और खुशियां देते हैं। मैं कृष्णप्पा का बेटा हूँ। पिछले बार 2 एकड़ में हमने कोदो ग्रो किया, 16 क्विंटल मिला, 8 क्विंटल हमने यूज किया और 8 सेल किया, 60,000 का प्रॉफिट हमें मिला। वो पैसा हमने खेती में डाला। इस साल फिर हमने कोदो किया है, कृषि अधिकारी से हमें अच्छी सलाह मिली कौन सा गोबर डालना है करके उन्होंने बताया। कोदो के बीच में हमने तुअर दाल डाली जिससे हमें और लाभ मिल गया, इसलिए हमने अंतर फसल के तौर पर तुअर दाल को डाला। श्री अन्न की खेती के पारंपरिक तरीकों की जगह वैज्ञानिक तरीके अपनाने से देश भर में किसानों के चेहरों पर खुशहाली आ रही है। ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪಿನ ವಿವರ. March 31ರಿಂದ ಶುರುವಾಗುವ ಎಸ್ಎಸ್ಎಲ್ಸಿ ಪರೀಕ್ಷೆನ ವ್ಯವಸ್ಥಿತವಾಗಿ ನಡೆಸಕೂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ನಿರ್ದೇಶನ ಕೊಟ್ಟಳು. ಮಡಿಕೇರಿನ ಸಂತ ಮೈಕಲ್ರ ಶಾಲಿನ ಸಭಾವಾಡಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ದತೆ ಸಂಬಂಧಿಸಿದಂಗೆ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ಪಡ್ಕೊಂಡು ಮಾತಾಡಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯ ಘಟ್ಟ ಆಗಿರುವುದರಿಂದ ಪರೀಕ್ಷೆನ ಸರಿಯಾಗಿ ನಡೆಸುವ ನಿಟ್ಟಿನಲ್ಲಿ ಪರೀಕ್ಷೆಗೆ ನಿಯೋಜಿಸಿರುವ ಎಲ್ಲಾ ಹಂತದ ಅಧಿಕಾರಿಗಳ ಕರ್ತವ್ಯ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸಕೂತ ಇವು ಹೇಳಿದ್ರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ ರಾಜವ್ ಮಾತಾಡಿ, ಪರೀಕ್ಷಾ ಕೇಂದ್ರಗಳಲ್ಲಿ ಹಂಗೆ ಇತರೆ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾದೆ, ಸಮಸ್ಯೆಗೆ ಇದ್ದರೆ ಒಂದು ಒಂದು ಎರಡಕ್ಕೆ ಫೋನ್ ಮಾಡಕ್ಕಂತ ಹೇಳಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಉಪನಿರ್ದೇಶಕರಾದ ಸಿ ರಂಗದಮಯ್ಯವು ಜಿಲ್ಲೆನ 31 ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಕ್ಕಿದ್ದು 170 ಶಾಲೆಗಳ ಒಟ್ಟು 6,587 ಮಕ್ಕ ಪರೀಕ್ಷೆ ಬರೆದವೆ ಅಂತ ಹೇಳಿದೆ. ಈ ಸಂದರ್ಭ ಡಯಟ್ ಪ್ರಾಂಶುಪಾಲರಾದ ಮಲ್ಲೇಶಪ್ಪ, 3 ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗ, ಜಿಲ್ಲಾ ಖಜಾನಾಧಿಕಾರಿ ಪದ್ಮಜಾ ಸೇರಿದಂಗೆ ಮುಖ್ಯೋಪಾಧ್ಯಾಯರು ಬೇರೆ ಬೇರೆ ಹಂತದ ಅಧಿಕಾರಿಗ ಹಾಜರಿದ್ದು ಆರೋಗ್ಯ ಇದ್ದರೆ ಭಾಗ್ಯ ಇದ್ದಂಗೆ, ಅದರಿಂದ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡುವಂಗೆ ಆಕೂತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ವಿಭಾಗ ಹಂಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವರ ಕೂಡುಕೂಟಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮದ ಜಾಥಾಗೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಕ್ಷಯರೋಗ ಹಲವು ದಶಕಗಳಿಂದ ಇದ್ದು ಇದನ್ನು ನಿರ್ಮೂಲನೆ ಮಾಡುವ ನಿಟ್ಟಲ್ಲಿ ಎಲ್ಲವೂ ಪಣತೊಣಕು, ಆ ನಿಟ್ಟಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿಟ್ಟು ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ನಿರ್ದೇಶಕರಾದ ಡಾ ಕಳ್ಳಿಚಂದ ಕಾರ್ಯಪ್ಪ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಜಾಥಾ ಪ್ಯಾಟೇನ ಮಂಗೀರ ಮುತ್ತಣ್ಣ ವೃತ್ತ, ಜನರಲ್ ತಿಮ್ಮಯ್ಯ ವೃತ್ತ, ಅಜ್ಜಮಾಡ ದೇವಯ್ಯ ವೃತ್ತದ ಮೂಲಕ ಬಾಲಭವನ ತಲುಪಿತ್ತು. ಮತ್ತೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯವು 2025 ರಾಷ್ಟ್ರದಲ್ಲಿ ಕ್ಷಯರೋಗ ನಿರ್ಮೂಲನೆಗೆ ಗಮನಹರಿಸಕ್ಕೂ, ಪೋಲಿಯೋ ನಿರ್ಮೂಲನೆ ಮಾಡದಂಗೆ ಕ್ಷಯರೋಗನನ್ನು ನಿರ್ಮೂಲನೆ ಮಾಡಕ್ಕೂ ಅಂತ ಹೇಳಿದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಮಾತಾಡಿ, ಕ್ಷಯರೋಗ ಶ್ವಾಸಕೋಶ ಅಲ್ಲದೆ ದೇಹದ ಎಲ್ಲ ಅಂಗಗಳಿಗೂ ಹಬ್ಬಿದೆ. ರೋಗಿ ಕೆಮ್ಮುಕನ ಕಫದ ಹನಿ ವಾತಾವರಣಕ್ಕೆ ಬಂದದೆ, ಅಂತ ಗಾಳಿನ ಬ್ಯಾರೆ ಉಸಿರಾಡ್ರೆ ಈ ರೋಗದ ಸೋಂಕು ಹಬ್ಬಿದೆ. ಅದರಿಂದ ಕೆಮ್ಮುಕನ ಸೀನಕನ ಕಡ್ಡಾಯಾಗಿ ಕರವಸ್ತ್ರ ಬಳಸಕೂತ ಹೇಳಿದವು. ಸಮಾಜ ಕಲ್ಯಾಣ ಇಲಾಖೆನ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಾಂಗದವರ ಶ್ರೇಯಸ್ಸಿಗಾಗಿ ಪ್ರೋತ್ಸಾಹಿಸಿ ಶ್ರಮಿಸಿ ಗಣನೀಯ ಸೇವೆ ಸಲ್ಲಿಸಿದ ಅರ್ಹ ವ್ಯಕ್ತಿಗಳನ್ನ ಗುರುತಿಸಿ ಡಾ ಬಾಬು ಜಗಜೀವನ್ ರಾಮ್ ಹಂಗೆ ಡಾ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ನೀಡಲಾಗ್ತಿದ್ದ ಅರ್ಜಿ ಕರೆದೋಳು. ಅರ್ಜಿ ಹಾಕಿಕೆ ಇದೇ 27 ಆಖರಿ ದಿನ. ಪ್ರಶಸ್ತಿ ಪಡ್ಕಣಿಕೆ ಯಾವುದೇ ಜನಾಂಗ, ಲಿಂಗ, ಜಾತಿ ಅಲ್ಲರೆ ಸಮುದಾಯದ ವ್ಯತ್ಯಾಸ ಇಲ್ಲದೆ ಅಲ್ಲರೆ ತಾರತಮ್ಯ ಇಲ್ಲದೆ ಈ ಪ್ರಶಸ್ತಿಗೆ ಯಾವುದೇ ಭಾರತೀಯರು ಮತ್ತೆ ಸಂಸ್ಥೆಯು ಅರ್ಜಿ ಹಾಕಕ್ಕ. ಜಾಸ್ತಿ ಮಾಹಿತಿ ಬೇಕರೆ ಉಪನಿರ್ದೇಶಕರ ಕಚೇರಿ ಮತ್ತೆ ಸಹಾಯಕ ನಿರ್ದೇಶಕರ ಕಚೇರಿನ ಸಂಪರ್ಕಿಸಕೃತ ಇಲಾಖೆನ ಉಪನಿರ್ದೇಶಕರು ತಿಳಿಸೇಳು. 2022-23 ಸಾಲಿಗೆ ಕೊಡಗು ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ ಹೈದಗುಡಗಳ ವಿದ್ಯಾರ್ಥಿ ನಿಲಯಗಳಿಗೆ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 2B, 3A ಹಂಗೆ 3B ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸ್ನಾತಕೋತ್ತರ ಹಂಗೆ ವೃತ್ತಿಪರ ಕೋರ್ಸುಗಳ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದ್ದು ಅರ್ಜಿ ಹಾಕಿಕೆ ಇದ್ದ ಆಖೇರಿ ದಿನನ ಇದೇ 27ಕ್ಕೆ ಮುಟ್ಟ ತಿರುಕಿಸೇಳು. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆನ ವೆಬ್ಸೈಟ್ ವಿಳಾಸ www.bcwd.karnataka.gov.in ಸಂಪರ್ಕಿಸಕೃತ ಇಲಾಖೆನ ಜಿಲ್ಲಾ ಅಧಿಕಾರಿಯವೂ ತಿಳಿಸೇಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಅಧಿಕಾರಿಗ ಇದೇ 27ಕ್ಕೆ ಸೋಮವಾರಪೇಟೆ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರಲ್ಲಿ, 31ಕ್ಕೆ ಮಡಿಕೇರಿ ಸುದರ್ಶನ ಅತಿಥಿಗೃಹದಲ್ಲಿ ಆಯಾಯ ದಿನ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಗೆ ಮುಟ್ಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ತಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಂಗೆ ಇನ್ನಿತರ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರು ಕೊಡಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿ ಬೀದಿ ಮಡಿಕೇರಿನ ಸಂಪರ್ಕಿಸಕೃತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಕೇಳುಗರೆ, ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಮಾಜನಳೆ ಬೊಮ್ಮಾಲೆ ಕೊಡಗು ಕೊಡವ ಸಿನಿಮಾ ನಾಳೆ ನಾಪೋಕ್ಲು ಕೊಡವ ಸಮಾಜದ ಪೊಲಕ 11 ಬೈಟಾಪಕ 4 ಪಿಂಜ 6.5 ಗಂಟೆ ಪ್ರದರ್ಶನ ಕಾಂಬ. ಕಲಾಭಿಮಾನಿ ಏರ ಕಣಕಲು ಬಂತು ಸಿನಿಮಾ ನೋಟಿತು ಒತ್ತಾಸೆ ತರಣೊಂದು ಕಟ್ಟಣಿತು ಬೊಮ್ಮಾಲೆ ಕೊಡಗು ಸಿನಿಮಾ ಕೂಟಕಾರಂಗ. ಬೆಪ್ಪುನಾಡು ಕಡಂಗಮರೂರು ಗ್ರಾಮದ ಶ್ರೀ ಭಗವತಿ ಈಶ್ವರ ಅಯ್ಯಪ್ಪ ಹಾಗೂ ಪರಿವಾರ ದೇವರುಗಳ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು 28ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಶನಿವಾರ ಬೆಳಿಗ್ಗೆ 6.5 ಗಂಟೆಗೆ ದೇವರ ಇರುಬಳಕು, 9.5 ಗಂಟೆಯಿಂದ ಚಂಡಿಕಾ ಹೋಮ ಮಹಾಪೂಜೆ, ಸಂಜೆ 6 ಗಂಟೆಯಿಂದ ತೂಚಂಬಲಿ ದೇವರ ಬಲಿ ಮಹಾಪೂಜೆ ಪ್ರಸಾದ ವಿನಿಯೋಗ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಸುಳಗೋಡು ಗ್ರಾಮದ ಕೊಂಪುಳಿರ ಶ್ರೀರಾಮಯ್ಯ ಶ್ರೀಮತಿ ಶೋಭಾ ಅವರ ಶ್ರೀ ವೆಂಕಟರಮಣ ಸ್ವಾಮಿ ನಿಲಯದ ಮನೆ ಸೇರುವ ಕಾರ್ಯಕ್ರಮ ಇದೇ ತಾರೀಕು 27ಕ್ಕೆ ಸೋಮವಾರ ನಡೆಸಿಕೆ ಏರ್ಪಾಡಾಗಿತ್ತು. ಆದರೆ ಇದೀಗ ಈ ಕಾರ್ಯಕ್ರಮನ ಕಾರಣಾಂತರಗಳಿಂದ ಮುಂದಕ್ಕೆ ಹಾಕೋಳು. ಕಾಗದ ಸಿಕ್ಕಿದವೆಲ್ಲ ಸಹಕರಿಸೋ ಕೂತ ಇವು ಕೇಳಿಕೊಂಡಳು. ಕೆವಿಜಿ ಅಮರ ಜ್ಯೋತಿ ಪದವಿ ಪೂರ್ವ ಕಾಲೇಜು ಕುರುಂಜಿ ಭಾಗ್ ಸುಳ್ಯ. ಇಲ್ಲಿ 2023-24 ಸಾಲಿನ ಪ್ರಥಮ ಪಿಯುಸಿ ಸೈನ್ಸ್ ಕಾಮರ್ಸ್ ವಿಭಾಗಗಳಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ನುರಿತ ತಜ್ಞರಿಂದ JEE ನೀಟ್ CET CA ಟ್ಯಾಲಿ ತರಬೇತಿಗಳನ್ನು ನೀಡುತ್ತಿರುವ ಸುಳ್ಯ ತಾಲೂಕಿನ ಏಕೈಕ ಪಿಯು ಕಾಲೇಜ್. ಈ ವರ್ಷದ ದ್ವಿತೀಯ ಪಿಯು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯ ನಂತರ March 30-28 ದಿನಗಳ ಕಾಲ JEE ನೀಟ್ CET ಕ್ರಾಶ್ ಕೋರ್ಸ್ ನಡೆಸಲಾಗುವುದು. ದೂರದ ವಿದ್ಯಾರ್ಥಿಗಳಿಗೆ ವಸತಿ ಲಭ್ಯವಿರುತ್ತದೆ. ಈಗಾಗಲೇ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು ಮಾಹಿತಿಗಾಗಿ ಸಂಪರ್ಕಿಸಿ 9880014218 ಅಥವಾ 7259921480. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಮಡಿಕೇರಿ ಕನ್ನಡ ಬಾಣೆಯಲ್ಲಿರುವ ಶ್ರೀ ಬೀರಪ್ಪ ದೇವರ ವಾರ್ಷಿಕ ಉತ್ಸವವು ನಾಳೆ ಶನಿವಾರ ಮಧ್ಯಾಹ್ನ 3 ಗಂಟೆಯ ನಂತರ ನಡೆಯಲಿದ್ದು ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕನ್ನಡ ಕುಟುಂಬಸ್ಥರು ಕೋರಿದ್ದಾರೆ. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿನ್ನ ಬಾಳೆಯಡ ಒಕ್ಕಡ ಆದನೆಯಲ್ಲಿ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡ ಇರ್ತ 23 ಇದೇ ಏಪ್ರಿಲ್ ಮೇ ತಿಂಗತ್ಲ ನಾಪೋಕ್ಲೂರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ನಡಪ. ಎಂಟ್ರಿ ಕೊಡಪಕ್ March 30 ಆಖಿರಿ ದಿನ. ಒಕ್ಕಪೆದ ಕೊಡಪಕ್ ಸಂಪರ್ಕ ಚುಡಿ ನಾಪೋಕ್ಲೂಲ್ ಕುಲೇಟಿರ ಅರುಣ್ ಬೇಬಾ, ಮಾದಾಪುರತ್ಲ ಐಚೆಟ್ಟಿರ ಜಯಾ, ಜಯಾ ನ್ಯೂಸ್ ಏಜೆನ್ಸಿ, ಸುಂಟಿಕೊಪ್ಪ ಮುಕ್ಕಾಟಿರ ವಸಂತ್, ವಸಂತ್ ನ್ಯೂಸ್ ಏಜೆನ್ಸಿ, ಚೆಟ್ಟಳ್ಳಿ ಪುತ್ತರಿರ ರಾಜೇಶ್ ಮುತ್ತಪ್ಪ ಫ್ಲೋರ್ ಮಿಲ್, ಮಡಿಕೇರಿ ಕುಪ್ಪಂಡ ಕಾರ್ಯಪ್ಪ ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ, ಮೂರ್ನಾಡ್ ಕಂಬೀರಂಡ ಯೋಗೀಶ್ ರಾಣಿ ಕೋಲ್ಡ್ ಸ್ಟೋರೇಜ್, ಕಾಕೊಟ್ಟು ಪರಂಬು ಕುಂಜಿರ ಮನು, ಮನು ಕೋಲ್ಡ್ ಸ್ಟೋರೇಜ್, ಅಮ್ಮತ್ತಿ ಮಂಡಪಡ್ಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಬಾಳಲೆ ಆದೇಂಗಡ ಪ್ರಕಾಶ್ ಗುರುಕೃಪಾ ಎಂಟರ್ಪ್ರೈಸಸ್, ಕಾನೂರು ದೇವಂಡಿರ ಸಂತೋಷ್ ಕಾವೇರಿ ರೆಸ್ಟೋರೆಂಟ್, ಶ್ರೀಮಂಗಲ ಕೋಳೇರ ಬಾಬು ಗಣಪತಿ ಸ್ಟೋರ್, ಹುದಿಕೇರಿ ಚಂಗುಲಂಡ ಸೂರಜ್, ಪೊನ್ನಂಪೇಟೆ ಐನಂಡ ಬೋಪಣ್ಣ ಕಾವೇರಿ ಏಜೆನ್ಸಿ, ಕಕ್ಕಬೆ ಪರದಂಡ ಅಶೋಕ್ ಚಿಕನ್ ಸೆಂಟರ್, ಚೆಯ್ಯಂಡಾಣೆ ಚೆರುವಾನಂಡ ರಾಕೇಶ್ ಮಿನಿಮಾರ್ಟ್, ವಿರಾಜಪೇಟೆ ಅಮ್ಮಣಿಚಂಡ ಪ್ರವೀಣ್ ಚಂಗಪ್ಪ, ತೇಂಗಲ ಚೇರಂಬಾಣಿಲ್ ಪೊನ್ನಚೆಟ್ಟಿರ ಮಿತ್ರ, ಗೋಣಿಕೊಪ್ಪ ಸ್ಪೈಸ್ ರ್ಯಾಕ್ ರೆಸ್ಟೋರೆಂಟ್, ಎಲ್ಲ ಕೊಡವ ಒಕ್ಕ ಕರಳು ಕೂಡಿಯಾಡೋಣ ಬಾಳೆಯಡ ಒಕ್ಕ ಕರ ಕಟ್ಟಂಡಿತ್ತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಯುಗಾದಿ ಪ್ರಯುಕ್ತ ಅಮೋಘ ರಿಯಾಯಿತಿ ಮಾರಾಟ. ಸಿಂಗಲ್ ಡೋರ್ ಫ್ರಿಡ್ಜ್ ಇಎಂಐ 999, 32 inches ಎಲ್ಇಡಿ ಇಎಂಐ 990, 43 inches ಎಲ್ಇಡಿ ಇಎಂಐ 1290 ಮಾತ್ರ, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ಗೋಣಿಕೊಪ್ಪಲಿನಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೇ 2023 February 23-25 ಸ್ಥಳ ಕೊಡಗು ಪ್ಲಾಂಟರ್ಸ್ ಕ್ಲಬ್ ಗೋಣಿಕೊಪ್ಪಲು. ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ ಗ್ರಾಮ್ ಮೇಲೆ 222 ರೂಪಾಯಿಗಳ ನೇರ ರಿಯಾಯಿತಿ, ವಜ್ರಗಳ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ, 1 kg ಬೆಳ್ಳಿಯ ಮೇಲೆ 3,000 ರೂಪಾಯಿಗಳ ನೇರ ರಿಯಾಯಿತಿ. ನಿಮ್ಮ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ ಬನ್ನಿ ಖರೀದಿಸಿ ಈ ಅಮೋಘ ಕೊಡುಗೆಗಳನ್ನು ನಿಮ್ಮದಾಗಿಸಿ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಡಿಕೇರಿರ ಸೆಂಟ್ ಮೈಕಲ್ ಸ್ಕೂಲ್ ರ ಸಭಾಬಾಡಿಲ್ ಎಸ್ಎಸ್ಎಲ್ಸಿ ಪರೀಕ್ಷೆರ ಸಿದ್ಧತೆರ ಮೀದ ಇಂದು ಮುಪ್ಪಡೆ ಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಐಂಡ ಕೊರವು ಕಾರಿಕೆಯಲ್ಲಿ ನಡೆದತ್ತು. ಇದತ್ತ ತಕ್ಕ ಬರಂದ ಅವು ಇದೇ March 31 ಶುರು ಆಪ ಪರೀಕ್ಷೆ ವಿದ್ಯಾರ್ಥಿಯಡ ಭವಿಷ್ಯಕ್ ಒರು ಮುಖ್ಯ ಘಟ್ಟ. ಈ ನಿಟ್ಟಲು ಪರೀಕ್ಷೆನ ಏದೇ ಕೇಡುಕೆತ್ತರ ಇಲ್ಲದೆ ಛಾಯೋಡೆ ನಡೆತುವನಕ್ಕೆ ಎಲ್ಲ ಅಧಿಕಾರಿಯಡ ಕರ್ತವ್ಯ. ವಿದ್ಯಾರ್ಥಿಯಕ್ಕ ಏದೇ ಕಾರಣಕ್ಕೂ ಗಾಬರಿ ಮಾಡದೆ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ತಂದಿತುಳು ಮಾರ್ಗದರ್ಶಿ ಸೂತ್ರತನ ಸರಿಯಾಯಿತು ಪಾಲನೆ ಮಾಡಿಯಂಡು ಪ್ರಶ್ನೆ ಪತ್ರಿಕೆ ಪೂರೈಕೆಗೂ ಸಂಬಂಧಪಟ್ಟನಕ್ಕೆ ಸರ್ಕಾರಿ ವಾಹನತನ ಬಳಸಿಕೊಂಡು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧ ಬೋರೆ ಬೋರೆ ಅಧಿಕಾರಿಯಕ್ಕೆ ವಹಿಸಿತುಳ್ಳೋ ಜವಾಬ್ದಾರಿನ ಸರಿಯಾಯಿತು ನೀಸಿಕೊಂಡೊಂದು ಸೂಚನೆ ಕೊಡ್ತತ್ತು. ಅನ್ನನೆ ಮುಖ್ಯ ಅಧೀಕ್ಷಕಂಗ ಪಿನ ಕಸ್ಟೋಡಿಯನ್ ತಾಲೂಕು ನೋಡಲ್ ಅಧಿಕಾರಿಯ ಮಾರ್ಗಾಧಿಕಾರಿಯ ಸ್ಥಾನಿಕ ಜಾಗೃತಿ ದಳತರ ಸಿಬ್ಬಂದಿಯಕ್ಕೆ ಬೋರೆ ಬೋರೆ ಕರ್ತವ್ಯ ನಿರ್ವಹಣೆ ರೀದ ಜಿಲ್ಲಾಧಿಕಾರಿ ಮಾಹಿತಿ ಕೊಡ್ತತ್ತು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ ರಾಜ್ ಅವತಕ್ಕ ಪರಂದಿತ್ತು. ಪರೀಕ್ಷಾ ಕೇಂದ್ರದ ಪಿನ್ನ ಬೋರೆ ಬೋರೆ ಸಂದರ್ಭತ್ತು ಪೊಲೀಸ್ ಬಂದೋಬಸ್ತ್ ಮಾಡುವ ಪರೀಕ್ಷೆಗೆ ಸಂಬಂಧ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಬೋಂಡಿಯನ್ನು ಸಹಕಾರ ಕೊಡುಪ. ಏದೇ ಸಮಸ್ಯೆಗೆ ಒಂದು ಒಂದು ದಂಡಂಗ್ ಫೋನ್ ಮಾಡಲೊಂದು ಅವಣ್ಣಚಿ. ಜಿಲ್ಲೆಯಲ್ಲಿ ಒಟ್ಟು 170 ಸ್ಕೂಲರ 6,587 ವಿದ್ಯಾರ್ಥಿಯ ಪರೀಕ್ಷೆ ಉಲ್ದುವ. ಇದತ್ತು ಮಡಿಕೇರಿ ತಾಲೂಕರ 1,896, ವಿರಾಜಪೇಟೆ ತಾಲೂಕರ 2,090, ಪಿನ್ನ ಸೋಮರಪೇಟೆ ತಾಲೂಕರ 2,611 ಮಕ್ಕ ಪರೀಕ್ಷೆ ಉಳಿದುವ. ಕಾರ್ಯಕ್ರಮದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ್ ಕೂಡ್ನನಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್. ಇದೇ 27